ಕೇಳುಗರೆ, ನೀವು ಉದ್ಯೋಗಾಕಾಂಕ್ಷಿಗಳೇ? ತಾಂತ್ರಿಕ ಶಿಕ್ಷಣ ಪಡೆಯಲು ಆಸಕ್ತಿ ಇದೆಯೇ? ಸ್ವಯಂ ಉದ್ಯೋಗ ಮಾಡಬೇಕು ಅಂತಿದ್ದೀರಾ? ಕೌಶಲ್ಯಯುಕ್ತ ಕಲಿಕೆಯೊಂದಿಗೆ ಉದ್ಯೋಗಕ್ಕೆ ಅವಕಾಶ. ಮಹಿಳೆಯರಿಗೆ ಸ್ವಸಹಾಯ ಗುಂಪಿನ ನಿರ್ಮಾಣದೊಂದಿಗೆ ಉದ್ಯೋಗ ಸೃಷ್ಟಿಗೆ ಅವಕಾಶವನ್ನು ಸರ್ಕಾರ ಒದಗಿಸುತ್ತಿದೆ, ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಆಕಾಶವಾಣಿಯ ಕೌಶಲ್ಯ ಕರ್ನಾಟಕ, ಕೌಶಲ್ಯ ಕರ್ನಾಟಕ, ಕೌಶಲ್ಯ ಕರ್ನಾಟಕ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ರೇನ್ಬೋ 101.3 FM ಗುರುವಾರ ಹಾಗೂ ವಿವಿಧ ಭಾರತಿ 102.9 FM ಶುಕ್ರವಾರ ಬೆಳಗ್ಗೆ 8:45 ಪ್ರಸಾರ. ಕಾರ್ಯಕ್ರಮದ ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಕಾರ್ಯಕ್ರಮ ಸರಣಿ ಕೌಶಲ್ಯ ಕರ್ನಾಟಕ, ಕೌಶಲ್ಯ ಕರ್ನಾಟಕ, ಕೌಶಲ್ಯ ಕರ್ನಾಟಕ. ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:51. ಕೇಳಿ ಕಿಸಾನ್ವಾಣಿ ಕಾರ್ಯಕ್ರಮ. ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಕಾರ ಕಾಲಿಂಗ. ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ, ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದ ಕೃಷಿ ಅನುಭವಿ ಅಂಬಣ್ಣ ಸುಬ್ಬರಾಯ ಲಾಳಸೇರಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ದಿವಸ ನಾವು ಇಂಡಿ ತಾಲೂಕಿನ ಲಚ್ಚಾಣದ ಒಬ್ಬ ಪ್ರಗತಿಪರ ರೈತರ ತೋಟದಲ್ಲಿದ್ದೀವಿ. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ರೈತ ಬಾಂಧವರೇ, ತಮ್ಮ ಹೆಸರು? ನಮಸ್ಕಾರ ಸರ್, ನಮ್ಮ ಹೆಸರು ಅಂಬಣ್ಣ ಸುಬ್ರಾಯ ಲಾಳಸೇರಿ ಅಂತ, ಲಚ್ಚಾಣದವರು. ಈಗ ತಾವು ಈ ಕೃಷಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಎಷ್ಟು ಎಕರೆ ಜಮೀನು ಇದೆ ರೀ? ನಮ್ದು 8.5 ಎಕರೆಯಲ್ಲಿ ಈ ತೋಟವನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ ಸರ್. ಕಳೆದ 7 ವರ್ಷದಿಂದ ಈ ತೋಟವನ್ನು ನಾನು ಸ್ವ ಇಂಟ್ರೆಸ್ಟ್ನಿಂದ ನಾನು ಮಾಡ್ತಾ ಇದ್ದೀನಿ ಸರ್. ಈ 8.5 ಎಕರೆಯಲ್ಲಿ ಏನೆಲ್ಲ ಬೆಳೀತಾ ಇದ್ದೀರಿ ತಾವು? 8.5 ಎಕರೆಯಲ್ಲಿ ಸರ್ ಮೊದಲು ನಾನು ತಂತಿ ಫಿನಿಶಿಂಗ್ ಮಾಡಿಕೊಂಡು ತೋಟಗಾರಿಕೆ ಮಾಡಬೇಕಂತ ನಿರ್ಧಾರ ಮಾಡಿ ಟೋಟಲ್ 225 ತೆಂಗಿನಗಳು ಅದಾವ ರೀ ಸಾಲ ಬದುಗಳಿಗೆ, ಮತ್ತು ನಡುವೆ ಒಂದು ಐಡಿಯಾ ಮಾಡಿಕೊಂಡು ಒಂದು ಪ್ಲಾಟ್ ಮಾಡಿಕೊಂಡು ಅದನ್ನು ಮಾಡ್ತಾ ಇದ್ದೀನಿ. 225 ಆಮೇಲೆ 200 ನಿಂಬೆ ಅದಾವ್ರಿ, ಆಮೇಲೆ ಮಾವಿನ ಗಿಡಗಳು 250, ಆಮೇಲೆ 1300 ದಾಳಿಂಬೆ ಅದಾವ್ರಿ, ಆಮೇಲೆ ಆಪಲ್ ಬೇರ್ ಅಂತ ತಿಳ್ಕೊಂಡು ಹೋದ ವರ್ಷ ಒಂದು 500 ಹಚ್ಚಿದ್ದೀನಿ ಸರ್. ಆಮೇಲೆ ಚಕ್ಕು ಆಮೇಲೆ ಕೆಲವೊಂದು ಹಣ್ಣಿನ ಗಿಡಗಳು ಅದಾವ, ಔಷಧಿ ಗಿಡಗಳನ್ನ ಮಾಡುವ ಇಂಟ್ರೆಸ್ಟ್ನಿಂದ ಅವು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಒಟ್ಟು ತೋಟ ಮಾಡಬೇಕು ಅನ್ನುವಂಥ ಒಂದು ಇದರೊಳಗೆ ದೇಶದೊಳಗೆ ಒಂದು ಯಶಸ್ವಿ ಕಾಣ್ತಾ ಇದ್ದೀನಿ ಸರ್. ನಾನು ಇದೀಗ ಹೇಳ್ತಾ ಹೇಳಿದ್ರಿ ತಂತಿ ಫಿನಿಶಿಂಗ್ ಮಾಡೀನಿ ಅಂತ, ಏನಿದು ತಂತಿ ಫಿನಿಶಿಂಗ್ ಮಾಡಿದ್ದು? ತಂತಿ ಫಿನಿಶಿಂಗ್ ಅಂದ್ರೆ ಸರ್, ತೋಟಗಾರಿಕೆ ಮಾಡಲಿಕ್ಕೆ ನಮಗೆ ಈ ಕುರಿಗಳದು ಸ್ವಲ್ಪ ಕಾಟ ಇತ್ತು ಸರ್ ಮೊದಲು. ಅದರಿಂದ ಅದು ಮೊದಲು ಮಾವಿನ ಗಿಡಗಳು ಹಚ್ಚಿದಾಗ ಅದು ನನಗೆ ಅವೆಲ್ಲ ತಿಂದು ಹೋದವು ಸರ್. ಅದನ್ನು ನಾನು ಚಾಲೆಂಜ್ ಆಗಿ ಇದು ತಂತಿ ಫಿನಿಶಿಂಗ್ ಮಾಡಿ ಬೌಂಡ್ರಿಯನ್ನು ಮಾಡಿಕೊಂಡ್ರೆ ಒಂದು ದನಗಳದು ಮತ್ತು ಕುರಿಗಳದು ಸ್ವಲ್ಪ ಅದನ್ನು ನಾವು ರಕ್ಷಣೆ ಮಾಡಬಹುದು ಅಂತ ತಿಳ್ಕೊಂಡು ಆ ಬೇಲಿಯನ್ನು ನಿರ್ಮಾಣ ಮಾಡ್ಕೊಂಡಿವಿ ಸರ್. ನಾನು ಮೊದಲು ಹಾಸನದಲ್ಲಿ ಡ್ಯೂಟಿ ಮಾಡುವಂಥ ಸಂದರ್ಭದಾಗ ಅದು ನನಗೆ ಅಲ್ಲೆಲ್ಲ ತಂತಿ ಬೇಲಿ ಹಾಕುದನ್ನು ನಾನು ನೋಡಿದ್ದೆ, ಅದ್ರ ಪ್ರೇರಣೆಯಾಗಿ ಇದನ್ನು ನಾನು ಮಾಡಿದ್ರೆ. ಈಗಿಷ್ಟೆಲ್ಲ ಬೆಳೆ ತೋಟಗಾರಿಕೆ ಬೆಳೆ ಬೆಳೀತಾ ಇದ್ರಿ, ಮತ್ತು ಬೇಸಾಯದ ಬೆಳೆಗಳು ಬೇರೆ ಏನಾದರೂ ಬೆಳೀತಾ ಇದ್ರಿ? ಬೇಸಾಯದ ಬೆಳೆಗಳು ಇದರಲ್ಲಿ ಸರ್ ಮೊದಲು ಮೆಕ್ಕೆಜೋಳ ಅಂತ, ಆ ಕಡೆ 2 ಎಕರೆ ಖಾಲಿ ಜಮೀನದೊಳಗೆ ಮೆಕ್ಕೆಜೋಳ ಅಂತ ಬೆಳೀತಾ ಇದೆ ಸರ್. ಅನಂತರ ಆಮೇಲೆ ಬೇರೆ ಬೇರೆ ಈಗೆಲ್ಲ ಪೂರ್ಣನೇ ತೋಟ ಇದೆ ಸರ್, ಹಣ್ಣಿನ ಗಿಡಗಳು ಇರೋದ್ರಿಂದ ಇದರಲ್ಲಿ ಒಳಗಡೆ ಯಾವ ಬೆಳೆ ಬೆಳೀಲಿಕ್ಕೆ ಜಾಗನೇ ಇಲ್ಲ ಸರ್. ಏನು ಇಷ್ಟೆಲ್ಲ ತಾವು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಏನು ಕಾರಣ ಇದಕ್ಕೆ? ಕೇವಲ ತೋಟಗಾರಿಕೆ ಬೆಳೆಗಳನ್ನೇ ಯಾಕೆ ಬೆಳೀತಾ ಇದ್ದೀರಿ ಸರ್? ಇತ್ತೀಚಿನ ದಿನದೊಳಗೆ ನಮ್ಮ ಬಿಜಾಪುರ ಜಿಲ್ಲೆ ಬರಗಾಲದಿಂದ ತತ್ತರಿಸ್ತಕ್ಕಂಥ ಸಂದರ್ಭದೊಳಗೆ, ಮಳೆ ಅಭಾವದಿಂದ ತತ್ತರಿಸ್ತಕ್ಕಂಥ ಸಂದರ್ಭದೊಳಗೆ ನೀರಿನ ಉಳಿತಾಯ ಸರ್, ಹನಿ ನೀರಾವರಿ ಮಾಡುವಂಥದ್ದು ಈಗ ಇಸ್ರೇಲ್ ಪದ್ಧತಿ ಏನು ಜಾರಿಗೆ ಇದ್ದಾರೆ ಸರ್. ಇಸ್ರೇಲ್ದಲ್ಲಿ ಸ್ವಲ್ಪ ನೀರಿದ್ರೂ ಸಹಿತ ಅಲ್ಲಿ ಜಾಸ್ತಿ ಗಿಡ ಮರಗಳನ್ನು ಇವತ್ತು ತೋಟಗಾರಿಕೆ ಒಳಗೆ ಇಸ್ರೇಲ್ ಕೃಷಿ ಒಳಗೆ ಮುಂದಿದೆ ಸರ್. ಅದೇ ರೀತಿ ಒಳಗೆ ನಾವು ನೀರು ಕಡಿಮೆ ಇದ್ರೂ ಸಹಿತ ಈ ತೋಟಗಾರಿಕೆ ಮಾಡಿದ್ರೆ, ಡ್ರಿಪ್ ಇರಿಗೇಷನ್ ಮಾಡಿದ್ರೆ, ಒಂದು ಗಿಡಗಳನ್ನು ಬೆಳೆಸಿದ್ರೆ ಬೇಸಿಗೆ ಒಳಗೆ ಸ್ವಲ್ಪ ನೀರಿನೊಳಗೆ ಅವು ಕಾನ್ಸ್ಟೆಂಟ್ ಆಗಿ ಉಳ್ಕೋತವೆ ಮತ್ತು ನಮ್ಗೆ ಆದಾಯನೂ ಬರ್ತದೆ, ಜೊತೆಗೆ ಪರಿಸರ ಒಂದು ನಾಶ ಆಗುವುದಿಲ್ಲ ಮತ್ತು ಮಳೆ ಬರ್ತದೆ. ಹಿಂದಿನ ಕಾಲದೊಳಗೆ ಯಜ್ಞೆ ಆಗಾದಗಳ ಮಾಡೋದ್ರಿಂದ ಮಳೆ ಬರ್ತಾ ಇತ್ತು, ಈಗೇನಿದಿಲ್ಲ. ಈ ಗಿಡ ಮರಗಳನ್ನು ಬೆಳೆಸೋದೇ ಒಂದು ಯಜ್ಞ ಸರ್. ಈಗ ಪರಿಸರ ಕಾಳಜಿ ಮಾಡೋದ್ರಿಂದ, ಗಿಡ ಮರಗಳನ್ನು ಬೆಳೆಸೋದ್ರಿಂದ ಮಳೆ ಆಗ್ತದೆ. ಇದೊಂದು ಯಜ್ಞೆ ಟೈಪ್ ನಾವು ತೋಟಗಾರಿಕೆ ಮಾಡೋದ್ರಿಂದ ಇತ್ತೀಚಿನ ದಿನದೊಳಗೆ ತೋಟಗಾರಿಕೆಗೆ ಹೆಚ್ಚು ಲಕ್ಷ್ಯ ಎಲ್ಲರೂ ವಹಿಸ್ತಾ ಇದ್ದಾರೆ ಸರ್. ನನ್ನ ಇಂಟ್ರೆಸ್ಟ್ ಒಂದು ಆತ್ಮಿಕ ಶಕ್ತಿಯಿಂದ ಒಂದು ಒಳ್ಳೆಯ ಒಂದು ಸುಂದರವಾದ ತೋಟ ಮಾಡಬೇಕು ಅನ್ನುವಂಥ ಒಂದು ನಿರ್ಮಾಣದೊಳಗೆ ನಾನು ಈ ಕೆಲಸವನ್ನು ಕೈಗೆತ್ತುಕೊಂಡು 7 ವರ್ಷದಿಂದ ಸತತವಾಗಿ ಈಗ 7 ವರ್ಷದಲ್ಲಿ ಮುಂದೆ ಒಂದು ಒಳ್ಳೆಯ ಸುಂದರವಾದಂಥ ತೋಟ ನಿರ್ಮಾಣ ಮಾಡಿದ್ದೀನಿ. ನನಗೆ ಖುಷಿ ಇದೆ ಸರ್. ಭಾಳ ನಮ್ಮ ತಂದೆ ತಾಯಿಗಳು ಬಹಳಷ್ಟು ಮೊದಲ ದುಡಿದಿದ್ರು ಈ ತೋಟದಲ್ಲಿ, 1200 ರೂಪಾಯಿ ಒಳಗೆ ಈ ತೋಟವನ್ನು ಅವರು ತೊಗೊಂಡಿದ್ರು. ಇವತ್ತು ನೋಡಿದ್ರೆ ನಿಮಗೆ ಎಷ್ಟು ಆದಾಯ ಇದು, ಪ್ರತಿ ವರ್ಷ ಏನದಲ್ಲ 8-10 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಅದರಲ್ಲಿ ಅರ್ಧ ಹೋದ್ರೂ ಸಹಿತ, ಖರ್ಚು ಹೋದ್ರೂ ಸಹಿತ ಇಷ್ಟು ನನಗೆ ಖುಷಿ ಇದೆ ಸರ್. ಈ ತೋಟಕ್ಕೆ ಬಂದ್ರೆ ಯಾರಿಗಾದರೂ ಖುಷಿ ಆಗ್ತದೆ ಆ ರೀತಿ ತಾವು ತೋಟ ಮಾಡಿದ್ದೀರಿ. ಆದರೂ ಈಗ ಏಕ ಬೆಳೆ ಪದ್ಧತಿ ಮಾಡ್ತಾ ಇದ್ದಾರೆ ಜಾಸ್ತಿ ರೈತರು. ಈಗ ದಾಳಿಂಬೆ ಬೆಳೆದ್ರೆ ದಾಳಿಂಬೆನೆ ಬೆಳೆಯೋದು, ಅಥವಾ ದ್ರಾಕ್ಷಿ ಬೆಳೆದ್ರೆ ದ್ರಾಕ್ಷಿ, ಏನು ಇಷ್ಟೆಲ್ಲ ವೈವಿಧ್ಯ ತರದ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ರಿ, ಏನು ಕಾರಣ ಇದಕ್ಕೆಲ್ಲ? ಇದಕ್ಕೆಲ್ಲ ಕಾರಣ ಅಂದ್ರೆ ಸರ್, ಈ ಒಂದೇ ನಾವು ಬೆಳೆಯನ್ನ ಬೆಳೆಯೋದ್ರಿಂದ ಆ ಧಾರಣೆ ಇರೋಲ್ಲ ಸರ್. ಒಮ್ಮೊಮ್ಮೆ ಏನಿದಲ್ಲ ಅದು ಖುಷಿ ತರ ಧಾರಣೆ ಒಳಗೆ, ಆ ವೇಳೆಯಲ್ಲಿ ಅದ್ರ ನಮಗೆ ಬೇಜಾರು ತರ್ತದೆ ರೈತರಿಗೆ. ಅದಕ್ಕೆ ನಾವು ಏನು ಮಾಡಿದ್ರೆ ಸರ್, ಎಲ್ಲನೂ ಹಣ್ಣಿನ ಗಿಡಗಳು ಇರಲಿ ಅನ್ನುವಂಥ ದೃಷ್ಟಿಕೋನದೊಳಗೆ ತೆಂಗು ಅಂತೂ ಕಲ್ಪವೃಕ್ಷ ಸರ್. ಯಾವಾಗಲೂ ಅದಕ್ಕೆ ಪ್ರತಿಯೊಂದು ಅದು ಎಳೆನೀರು ಹಿಡ್ಕೊಂಡು, ಆ ಕಾಯಿ ಹಿಡ್ಕೊಂಡು, ದೇವರಿಗೆ ಸಲ್ಲಿಸ್ತಕ್ಕಂಥ ಕಾಯಿ ಹಿಡ್ಕೊಂಡು ಇವತ್ತು ಅದ್ರ ಪರಿಕೆ ಅನ್ರಿ, ಅದು ಎಲ್ಲನೂ ಬರ್ತದೆ ತಿಳ್ಕೊಂಡು ತೆಂಗು ಒಂದು ಸುಂದರತೆ ಮತ್ತು ಅದ್ರ ತಿಳ್ಕೊಂಡು ತೆಂಗು ಹಚ್ಕೊಂಡೇರಿ. ಆಮೇಲೆ ಮಾವನು ಸಹಿತ ಅದು ಯಾವಾಗಲೂ ರಾಜ ಹಣ್ಣಿನ ರಾಜ ಸರ್, ಅದು ಸಹಿತ ಹಚ್ಕೊಂಡೆ. ನಿಂಬೆ ಗಿಡ ಇವೆಲ್ಲ ಬೆಳೆಯೋದ್ರಿಂದ ಒಂದಿಲ್ಲ ಒಂದು ಹಣ್ಣಿನ ಗಿಡ ಕುಸಿದ್ರು ಸಹಿತ ಧಾರಣೆ, ಮತ್ತೊಂದಾದ್ರೂ ಬರ್ತದೆ ಅನ್ನುವಂಥ ದೃಷ್ಟಿಕೋನದಿಂದ ಎಲ್ಲನೂ ಇರಲಿ ಅಂತ ತಿಳ್ಕೊಂಡು ನಾನು. ಈಗ ನಿಮ್ಮ ತೋಟ ನೋಡಿದ್ರೆ ಒಂದು ಸಮಾನವಾಗಿ 4 ಭಾಗ ಮಾಡಿದ ರೀತಿ ನಿಮ್ಮ ತೋಟ ಇದೆ. ಈಗ ಒಂದು ಅರ್ಧ ಭಾಗದಲ್ಲಿ ಇದ್ದೀವಿ, ಆ ಅರ್ಧ ಭಾಗದ ಮತ್ತೆ ಮಧ್ಯದಲ್ಲಿದ್ದೀವಿ ನಾವು. ಈಗ ಏನು ಈ ಮಧ್ಯದಲ್ಲಿ ಎರಡೂ ಕಡೆ ಅಂದ್ರೆ ಏನ್ ತಾವು ದಾರಿ ಬಿಟ್ಟಿದ್ದೀರಿ, ಎರಡೂ ಕಡೆ ತೆಂಗುಗಳನ್ನು ಹಚ್ಚಿದ್ದೀರಿ, ಒಂದ್ ರೀತಿ ಮದುವೆಯ ಮನೆಗೆ ಹಂದರ ಹಾಕದ ರೀತಿ ಕಾಣಿಸ್ತಾ ಇದೆ ಇದು. ಇದು ಏನು ತೆಂಗಿನ ಗಿಡಕ್ಕೆ ಯಾವ ರೀತಿ ತಾವು ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ, ಮತ್ತೆ ಇಷ್ಟೆಲ್ಲ ತೋಟಗಾರಿಕೆ ಬೆಳೆಗೆಲ್ಲ ಯಾವ ರೀತಿ ನೀರಾವರಿ ವ್ಯವಸ್ಥೆ ಅದ, ನೀರಿನ ಮೂಲ ಏನು, ಇದ್ರ ಬಗ್ಗೆ ಎಷ್ಟು ಹೇಳಿ ಸರ್? ಈಗ ನಾನು ಮೊದಲು ಇದನ್ನು 1 ಎಕರೆಯಾಗಿ ಪ್ಲಾಟ್ಗಳು ಮಾಡ್ಕೊಂಡು, 8 ಪ್ಲಾಟ್ ಇದೆ ಸರ್, 8.5 ಎಕರೆ ಒಳಗೆ ಬಾವಿ ಮತ್ತು ಮನೆ ಜಾಗ ಇಟ್ಕೊಂಡು, ಮೆಟ್ಟಿಗೆ ಜಾಗ ಒಂದು 1/2 ಎಕರೆ ತೆಗೆದು, ಸುಮಾರು 8 ಎಕರೆ ಒಳಗೆ ನಾಲ್ಕು ಪ್ಲಾಟ್ ಒಂದು ಕಡೆ, 4 ಪ್ಲಾಟ್ ಒಂದು ಕಡೆ, ಒಂದು ಎಕರೆದು 8 ಅದವ್ರು ಸರ್. ಆಮೇಲೆ ಇದನ್ನು ನಾನು ಭಾಗ ಮಾಡಿ ಮಧ್ಯದೊಳಗೆ ನಮಗೆ ಇಲ್ಲಿ ಟ್ಯಾಕ್ಟರ್ ಓಡಾಡಲಿಕ್ಕೆ, ವಾಹನಗಳನ್ನು ಓಡಾಡಲಿಕ್ಕೆ, ನಮಗೆ ಕೆಲಸದವ್ರು ಓಡಾಡಲಿಕ್ಕೆ ಇದು ದಾರಿ ಬೇಕಾಗ್ತದೆ ಸರ್ ಮಧ್ಯದೊಳಗೆ. ಮತ್ತು ಎರಡೂ ಕಡೆ ತೆಂಗಿನ ಗಿಡಗಳನ್ನು ನೆಡುವುದರಿಂದ ಅದಕ್ಕೆ ಜಾಗ ಏನು ಕೆಳಗಡೆ ನಾವು ಬೆಳೆನೇ ಇರ್ತದೆ ಸರ್. ತೆಂಗಿನ ಗಿಡಗಳು ಒಂದು ಸೋನು ಇರ್ತದೆ ಮತ್ತು ಆದಾಯನೂ ಬರ್ತದೆ ಅಂತ ತಿಳ್ಕೊಂಡು ತೆಂಗಿನ ಗಿಡಗಳನ್ನ ಇಟ್ಟಿದ್ದೀನಿ. ಜೊತೆಗೆ ನೀರಿನ ವ್ಯವಸ್ಥೆ ಅಂದರೆ ತೆಂಗಿನ ಗಿಡಕ್ಕೆ ಈಗ ನಾವು ಡ್ರಿಪ್ಪಿನಲ್ಲಿಂದೇ ನೀರು ಕೊಡ್ತಾ ಇದ್ದೀನಿ ಸರ್. ಪ್ರತಿಯೊಂದು ಗಿಡಕ್ಕೆ ಒಂದೊಂದು ಮಡಿ ಮಾಡಿದ್ದೀನಿ. ಪ್ರತಿಯೊಂದು ಮಡಿಯ ಬಾಜುಗೆ ಏನ್ ಮಾಡೀನ್ರಿ, ತೆಂಗಿನ ಸಾಲಿಗೆ 2 ಇಂಚ್ ಪೈಪ್ ನೆಲದಲ್ಲಿ ಹಾಕಿ 20 mm ಲ್ಯಾಟ್ರಲ್ ಒಂದೊಂದು ಗಿಡಕ್ಕೆ ಬಿಟ್ಟಿದ್ದೀನಿ. ಮತ್ತೆ ಅದು ಒಮ್ಮೆ 5 HP ಮೋಟರ್ ಸ್ಟಾರ್ಟ್ ಮಾಡಿದೆ ಅಂದ್ರೆ 20 ಗಿಡಗಳು ಒಂದು 1/2 ಗಂಟೆಯೊಳಗೆ ಉಣ್ತಾವ್ ಸರ್. ಈಗೇನ ಇಂಥ ಬಿರುವ ಬೇಸಿಗೆಗಳು ಬರಗಾಲದೊಳಗೆ ಸಹಿತ ಈ ಒಂದು 60-70 ಗಿಡಗಳು ದಿನಕ್ಕೆ ನೀರು ಉಣ್ತಾವ್ ಸರ್. ಅದು ಹನಿ ನೀರಾವರಿಯ ಒಂದು ಫಲಶ್ರುತಿ ಸರ್. ಸರ್ಕಾರ ಏನು ಹನಿ ನೀರಾವರಿ ಸಬ್ಸಿಡಿ ಏನು ಕೊಡ್ತಾ ಇದೆಯಲ್ಲ ಅದರದ್ದು ಒಂದು ಸಬ್ಸಿಡಿ ಫಲವನ್ನು ಸಹಿತ ನಮಗೆ ತಟ್ಟಿದ್ರೆ ಸರ್, ಸಬ್ಸಿಡಿ ತೊಗೊಂಡಿದ್ದೀನಿ. ಒಂದು ಡ್ರಿಪ್ ಪೂರ್ಣ ಡ್ರಿಪ್ ಅದ ಸರ್, ಅದು ಡ್ರಿಪ್ ಮಾಡೋದ್ರಿಂದ ಹನಿ ನೀರಾವರಿ ಮಾಡೋದ್ರಿಂದ ಒಳ್ಳೆ ಹೆಲ್ಪ್ ಇದೆ ಸರ್ ಟೋಟಲ್. ನೀರಿನ ಮೂಲ ಯಾವ್ದಿದೆ ರೀ ತಮ್ಗ, ಎಷ್ಟು ಲಭ್ಯ ಅದ ನೀರು ಸರ್? ನೀರಿನ ಮೂಲ ಮೊದಲು ನಮ್ಮ ತಂದೆಯವರು ಓಡಿಸಿರ್ತಕ್ಕಂಥ ಬಾವಿ ಅದರ ಸರ್. ಅದು ಬಾವಿ ಭಾಳಷ್ಟು ಬರಗಾಲ 1971 ಒಂದು ಬರಗಾಲ ಬಿದ್ದಿತ್ತು ಸರ್. ಆ ವೇಳೆಲ್ಲೂ ಸಹಿತ ಕುಡ್ಲಿಕ್ಕೆ ಇಲ್ಲೆಲ್ಲ ಮಂದಿ ನೀರು ಹೋಯ್ತಿದ್ರು. ಅದೊಂದು ಒಂದು ಬಾವಿ ಕಲ್ಪವೃಕ್ಷ ಇದ್ದಂಗೆ ಸರ್ ನಮ್ಮ ಗಂಗಾಮಾತೆ. ಅದರ ಒಂದು ಪ್ರಭಾವದಿಂದ ಮತ್ತು ಈಗ ಮೊದಲು ಹಳೆ ಬೋರ್ಗಳು 2 ಹೊಡೆದಿದ್ದರು ಸರ್ 15-20 ವರ್ಷ, ಅವು ನಡೀತಾ ಇತ್ತು ಎಷ್ಟು ದಿವಸ. ಈಗ 3 ಬೋರ್ಗಳು ಹೊಸ ಹೊಡೆದಿನಿ ಸರ್ ಈ ವರ್ಷ. ಸ್ವಲ್ಪ ನೀರು ಬೋರ್ಗಳನ್ನು ಕಡಿಮೆ ಆಗ್ಯಾವ್ರಿ. ಈಗ ಸ್ವಲ್ಪ ಬರ್ತಾ ಇದೆ, ಒಂದು 1.5 ತಾಸು ಎಲ್ಲ ಕೂಡಿ ಉಣಿಸ್ತಾ ಇದ್ದೀನಿ ಸರ್. ಒಂದು ವಾರಕ್ಕೆ ಟೋಟಲ್ ಆಗಿ ಒಮ್ಮೆ ಡ್ರಿಪ್ ಉಣ್ತಾರ ಸರ್ ಜಸ್ಟ್. ಈಗ ಈ ಕಡೆ ನೋಡಿದ್ರೆ ತಾವೆಲ್ಲ ದಾಳಿಂಬೆ ಹಚ್ಚಿದ್ದೀರಿ, ಈ ಯಾವ್ದು ಯಾವ ತಳಿ ಇದು, ಆಮೇಲೆ ಎಷ್ಟು ಅಂತರ ಇಟ್ಟಿದ್ದೀರಿ, ಸಾಲಿನಿಂದ ಸಾಲಿಗೆ ಎಷ್ಟು, ಸಸಿಯಿಂದ ಸಸಿಗೆ ಎಷ್ಟು ಅಂತರ, ಯಾವ ತಳಿ ಇತ್ತು? ಇದು ದಾಳಿಂಬೆ ಸರ್, ಕೇಸರ್ ಅಂತ ಸರ್, ಭಗವಾ ಮಾರಾಟ ಮಹಾರಾಷ್ಟ್ರದೊಳಗೆ ಭಗವಾ ಅಂತ ಕರೀತಾರೆ ಸರ್. ಇದು ಒಳ್ಳೆ ರುಚಿಕಟ್ಟಾಗಿರ್ತದೆ ಮತ್ತು ಹಣ್ಣು ಒಳ್ಳೆ ಕಲರ್ ಬರ್ತದೆ ಸರ್. ಅದು ಸಾಲಿನಿಂದ ಸಾಲಕ್ಕೆ 12 ಫೂಟ್ ಇದೆ ಸರ್, ಗಿಡದಿಂದ ಗಿಡಕ್ಕೆ 10 ಫೂಟ್ ಅಂತರದಲ್ಲಿ ಸರ್. 1 ಎಕರೆಗೆ 300 ಗಿಡಗಳು ಬೆಳೆಯದ್ರಿ ಸರ್ ಇದು ಟೋಟಲ್. ಮತ್ತೆ ಈ ಗಿಡಗಳ ಎರಡೂ ಬದಿಗೆ ತಾವು ಈ ಡ್ರಿಪ್ಪಿನ ಲ್ಯಾಟ್ರಲ್ ಹೋಗಿದ್ರಿ, ಏನ್ ಕಾರಣ ಇದಕ್ಕೆ? ಎರಡೂ ಬದಿಗೆ ಅಂದ್ರೆ ಸರ್, ಒಂದೇ ಬದಿಗೆ ಹೋಗಿದ್ರಿಂದ ಯಾಕಂದ್ರೆ ಬೇರುಗಳು ಸುತ್ತಲೂ ಇರ್ತಾವ ಸರ್. ಅದಕ್ಕೆ ಎರಡೂ ಕಡೆ ಇರೋದ್ರೆ 4 ಭಾಗಕ್ಕೆ ನೀರು ಎಟ್ ಎ ಟೈಮ್ ಅದು ತೊಗೋತಾರ ಸರ್. ಹಿಂಗಾಗಿ ಅದಕ್ಕೆ ಲ್ಯಾಟ್ರಲ್ ಎರಡು ಕಡೆ ಹೋಗಿದ್ದೀನಿ ಸರ್. ಈಗಿನ ನಮ್ಮ ಎಡಕಿನ ಭಾಗಕ್ಕೆ ನಾವು ನೋಡಿದ್ರೆ ಲಿಂಬೆ ಮತ್ತು ದಾಳಿಂಬೆ ಎರಡೂ ಏಕಕಾಲಕ್ಕೆ ನಾಟಿ ಮಾಡಿದ್ರಿ, ಇದರ ವಿಶೇಷತೆ ಏನು, ಇದ್ರ ಬಗ್ಗೆ ಹೇಳ? ಅಂದ್ರೆ ಈಗ ನಿಂಬೆ ಗಿಡಗಳು ನಾನು ಮೊದಲು ಹಚ್ಚಿದ್ದೆ ಸರ್ ಇದು, ಆಮೇಲೆ 20 ಫೂಟಿಗೊಂದು ನಿಂಬೆ ಗಿಡಗಳು ಸಾಲಿನ ಅಂತರದಲ್ಲಿ ಹಚ್ಚಿದ್ದೆ. ನಡುವೆ ಅದು ನಿಂಬೆ ಗಿಡ ಬರಬೇಕಾದ್ರೆ 5 ವರ್ಷ ಸರ್, 5-6 ವರ್ಷಕ್ಕೆ ಕೂಡ್ತವೆ. ಅಷ್ಟರಲ್ಲಿ ದಾಳಿಂಬೆ ಬೇಗನೆ 2 ವರ್ಷಕ್ಕೆಲ್ಲ ಬರಬಹುದು ಬೆಳೆ ಅಂತ ತಿಳ್ಕೊಂಡು ಆದಾಯ ತಕ್ಕೊಬೇಕು ತಿಳ್ಕೊಂಡು ದಾಳಿಂಬೆ ಹಚ್ಚಿದ್ದೀನಿ ಸರ್. ಈಗ ಅವು ಏನ್ ಮಾಡ್ತಾ ಇದಾವೆ ಸರ್, ನಿಂಬೆ ಗಿಡಗಳು ದಾಳಿಂಬೆಗೆ ತೊಂದರೆ ಕೊಡಕತ್ತವ. ಅದಕ್ಕೆ ಈಗ ಯಾವುದೋ ಒಂದು ತೆಗಿಬೇಕಾಗಿದೆ ಸರ್ ಈಗ ಟೋಟಲ್. ಅದಕ್ಕೆ ಯಾವುದು ಸೂಕ್ತ ಅಂತೀರಿ, ಈ ರೀತಿ ಮಿಶ್ರವಾಗಿ ಬೆಳೆಯೋದು ಸೂಕ್ತನೋ ಅಥವಾ ಏಕ ಬೆಳೆ ಮಾಡೋದು ಸೂಕ್ತನೋ? ಮಿಶ್ರ ಬೆಳೆ ಕೆಲವೊಂದು ಬೆಳೆಗಳಾದವ ಸರ್, ಕೆಲವೊಂದು ಬೆಳೆಗಳು ಏಕ ಬೆಳೆ ಆದವ ಸರ್. ಅದನ್ನ ನಾವು ತೋಟಗಾರಿಕೆಯೊಳಗೆ ಈಗ ನೋಡ್ರಿ ಶ್ರೀಗಂಧ ಅನ್ನುವಂಥದ್ದು ಬಂದಿದೆ ಸರ್ ಈ ಸದ್ಯ, ಅದನ್ನು ನಾನು ಮುಂದಿನ ಉದ್ದೇಶಿತ ಗಿಡಗಳನ್ನು ಬೆಳೆಯುತ್ತದೆ ಸರ್. ಮೊನ್ನೆ ನಮ್ಮ ಜಾತ್ರಾ ಕಾರ್ಯಕ್ರಮ ಒಂದು ಶತಮಾನೋತ್ಸವ ಕಾರ್ಯಕ್ರಮ ರಾಯಚೂರಿನ ಜಿಲ್ಲೆಯ ಕವಿತಾಳದಿಂದ ಕವಿತಾ ಮಿಶ್ರಾ ಅಂತ ತಿಳ್ಕೊಂಡು ಬಂದಿದ್ದರು ಸರ್ ಅವರು. ಅವರು ಒಂದು ಪ್ರೇರಣೆ ಶ್ರೀಗಂಧವನ್ನು ನೀವು ಬೆಳೆದ್ರಿ ಅಂತ ತಿಳ್ಕೊಂಡು ಹೇಳಿದ್ದಾರೆ ಸರ್. ಅದು ಗಿಡಗಳ ಆಶ್ರಿತದಲ್ಲಿ ಬೆಳೀತಕ್ಕಂಥದ್ದು ಸರ್. ಅದನ್ನು ಒಂದು 1,000 ಗಿಡಗಳು ಅಥವಾ ಯಾವ ಹೆಚ್ಚು ಗಿಡಗಳನ್ನು ತಂದು ಮುಂದೆ ಮಳೆಗಾಲದೊಳಗೆ ಹಚ್ಚಬೇಕು ಅನ್ನುವಂಥದ್ದು ಉದ್ದೇಶ ಇದೆ ಸರ್ ಮಿಶ್ರ ಬೆಳೆ ಸರ್ ಅಂತ. ಅದು ಆಯ್ತು, ಈಗ ನಿಂಬೆ ಮತ್ತು ದಾಳಿಂಬೆ ಮಿಶ್ರ ಮಾಡಿದಿರಲ್ಲ, ಇದರ ಅಭಿಪ್ರಾಯ ಹೇಳ್ರಿ. ಇದು ನಿಂಬೆ ಮತ್ತು ದಾಳಿಂಬೆ ಮಿಶ್ರದೊಳಗೆ ಸರ್ ಅಷ್ಟು ಫಲ ಕಂಡಿಲ್ಲ ಸರ್ ನಾನು ಆಕ್ಚುಲಿ, ಯಾಕತ್ತಂದ್ರೆ ನಿಂಬೆ ಗಿಡಗಳು ದೊಡ್ಡ ಆಗ್ತಾವ ಸರ್, ಕೂಡ್ತಾವ್ರಿ, ಅಲ್ಲಿ ದಾಳಿಂಬೆ ಬರಲ್ಲ ಸರ್ ಅಲ್ಲಿ ಆಕ್ಚುಲಿ. ಅದಕ್ಕೆ ನಾನು ಬೇರೆ ಬೇರೆ ಮಾಡಬೇಕಾಗಿತ್ತು. ಅದರಲ್ಲಿ ಒಂದು ಸ್ವಲ್ಪ ನನಗೆ ಒಂದು ಹಿಡು ಹೆಜ್ಜೆಯೊಳಗೆ ಸ್ವಲ್ಪ ನಾವು ಹಂಗೆ ಮುಂದುವರಿತಾ ಇದ್ದೀವಿ ಸರ್. ಅಂದ್ರೆ ಬೇರೆ ರೈತರಿಗೆ ತಾವು ಏನ್ ಹೇಳ್ತೀರಿ, ಇದು ಅಷ್ಟು ಸೂಕ್ತ ಅಲ್ಲ ಅನ್ನೋ? ಅಲ್ಲ ಸರ್, ಬೇರೆ ಬೇರೆ ಮಾಡ್ಬೇಕ್ರದು, ನಿಂಬೆ ಮತ್ತು ದಾಳಿಂಬೆ ಬೇರೆ ಬೇರೆ ಮಾಡ್ಬೇಕು ಸರ್. ಒಂದ್ ಕಡೆ ನಿಂಬೆನೆ ಮಾಡ್ಬೇಕು, ದಾಳಿಂಬೆನೆ ಮಾಡ್ಬೇಕು. ಆದ್ರೆ ದಾಳಿಂಬೆ ಮತ್ತು ಮಾವು ಅದಲ್ಲ ಸರ್, ಈಗ ಬಹಳ ಕಡಿಮೆ ಒಳ್ಳೆ ವೆರೈಟಿ ಬಂದಿದ್ದಾವ್ ಸರ್ ಗಿಡ ತಳಿಗಳು. 6 ಫೀಟಿಗೆ ಸಾಲಿನಿಂದ ಸಾಲಿಗೆ, 3 ಫೀಟಿಗೆ ಒಂದೊಂದು ಮಾವಿನ ಗಿಡ ಬಂದಿದ್ದಾವ್ ಸರ್ ಅವೆಲ್ಲ ಆಪೂಸ್ ಅಂತ ತಿಳ್ಕೊಂಡು ಅಂಥವುಗಳನ್ನ ದಾಳಿಂಬೆ ಮಧ್ಯದೊಳಗೆ ಬೆಳೆಸ್ಬೋದು ಸರ್, ಅಂಥವು ಕೆಲವೊಂದು ಇದಾವ ಸರ್ ಅಂತ. ಆಮೇಲೆ ಈಗ ನಮ್ಮ ಎದುರಿಗೆ ಒಂದು ದೊಡ್ಡ ಆಲದ ಮರ ರೀತಿ ಒಂದು ಮಾವಿನ ಮರ ಅದಾರೆ, ಮಾವಿನ ಮರದಲ್ಲಿ ಎಷ್ಟು ಎಲೆಗಳದಾವ ಅಷ್ಟು ಹಣ್ಣುಗಳದಾವ, ಯಾವ ತಳಿ ಮಾವು ಇದು, ಎಲ್ಲಿಂದ ತಂದ್ರಿ, ಎಷ್ಟು ವರ್ಷದ ಗಿಡ ರೀ ಇದು ಸರ್? ಅದು ನಮ್ಮ ತಂದೆಯವರು 1971 ಈ ತೋಟವನ್ನು 1200 ರೂಪಾಯಿ ತಗೊಂಡ್ರು ಸರ್, 8.5 ಎಕರೆ ಜಮೀನು ಆ ವೇಳೆಯಲ್ಲಿ. ಅನಂತರ ಬಾವಿ ಹೊಡೆಸಿದ್ರು ಸರ್, ಬಾವಿ 7 ಗಜಕ್ಕೆ ನೀರು ಬಿತ್ತು ಸರ್. ನೀರ್ ಬಿಂದ ನಂತರ ನಾವೆಲ್ಲ ಸಣ್ಣವ್ರು ನಮ್ಗೆ ಗೊತ್ತಿರಲಿಲ್ಲ ಸರ್, ಬಹಳ ಚಿಕ್ಕವರಿದ್ದೀವಿ. ನಮ್ಮಲ್ಲಿ ಹುಷೇನಿ ಅಂತ ತಿಳ್ಕೊಂಡು ಒಬ್ರು ಇದ್ರು ಕೆಲ್ಸಕ್ಕೆ ಸರ್, ಅವರು ಅದನ್ನ ಅಗಿ ಒಂದ್ ಕಡೆಯಿಂದ ಎಲ್ಲಿನೂ ತಂದ್ರು ಸರ್ ಅವರು. ಬಟ್ ಅದನ್ನ ಹಚ್ಚಿ ನೀರು ಬಿಟ್ರು, ನಾವು ದೊಡ್ಡವ್ರು ಆಗ್ತಾ ಇದ್ದಂಗೆ ಅದ್ರದ್ದು ಮಾವು ಒಳ್ಳೆ ಒಂದು ರಸಭರಿತ ಮತ್ತು ಹಣ್ಣು ಹಂಗೆ ಇದೆ ಸರ್, ಕಲರ್ನು ಹಂಗೆ ಬರ್ತಾ ಇದೆ. ಊರಲ್ಲೆಲ್ಲ ನಮ್ಮ ಮಾವುಗಳು ಈ ಭಾಗದೊಳಗೆ ಆ ಸೀಸನ್ ದೊಳಗೆ ಅದನ್ನ ಕೇಳ್ತಾ ಇದಾರೆ, ಈಗೂ ಸಹಿತ ಕೇಳ್ತಾ ಇದಾರೆ ಸರ್ ಮಾವು ಬಂದಿದೆ ಅಂತ ತಿಳ್ಕೊಂಡು. ಒಂದೇ ಗಿಡದಿಂದ ತಮ್ಗ ಮನೆಗೆ ಸಾಕಾಗ್ತದೋ ಏನು ಉಳಿತದ ಸರ್? ನಮ್ಮ ಮನೆಗೆ ಮತ್ತು ನಮ್ಮ ಎಲ್ಲ ಬಂಧು ಬಳಗ ಸರ್, ಬೇರೆ ಬೇರೆ ಊರಲ್ಲಿ ಇರ್ತಕ್ಕಂಥ ನಮ್ಮ ಸಿಸ್ಟರ್ ಎಲ್ಲ ನಮ್ಮ ಮಾವುಗಳೆಲ್ಲ ಬಂಧು ಬಳಗಕ್ಕೆಲ್ಲ ತೊಗೊಂಡು ಹೋಗ್ತಾರೆ ಸರ್ ಅವರು, ತಾವು ಬೇಕಾದಷ್ಟು ತಿಂತಾರೆ. ಆಮೇಲೆ ನಾವು ಊರಲ್ಲೂ ಸಹಿತ ಮಾರ್ತಾ ಇದೀವಿ ಸರ್, ಅದನ್ನ ಸಾಕಷ್ಟು ಒಂದು 10-15 ಸಾವಿರ ರೂಪಾಯಿ ಎಲ್ಲ ತಿಂದು ಉಂಡು ಒಂದು ಗಿಡದಿಂದ ಬರ್ತದೆ ಸರ್ ಟೋಟಲ್ಸ್. ಅಂತ ಮಾವಿನ ಮರ ಆದಾಯ ಆಗ್ತದ್ರಿ? ಯಾವ ತಳಿ ಇದ್ರಿ ಇದು? ಇದು ಯಾವ ತಳಿನೆ ನನಗೆ ಗೊತ್ತಿಲ್ಲ ಸರ್, ಹೈಬ್ರಿಡೋ ಜವಾರಿನೇ ಇದೆ ಸರ್. ಅದು ಶೀಗಣಿಗೆ ಬಹಳ ಬೆಸ್ಟ್ ಹಣ್ಣು ಸರ್. ಅದು ಬನ್ನಿ ಇನ್ನು ಆ ಅರ್ಧ ಭಾಗ ನಮ್ಮ ತೋಟನ ತೋರಿಸುವಂತ್ರಿ. ಅಂಬಣ್ಣ ಸರ್ ಅವರೇ, ಈಗ ನಿಮ್ಮ ತೋಟದ ಒಂದು ಎರಡನೇ ಈ ಕಡೆ ಭಾಗಕ್ಕೆ ಬಂದಿವಿ ನಾವು, ಪೂರ್ವದ ಭಾಗಕ್ಕೆ. ಇಲ್ಲಿ ಕೂಡ ತಾವು ಇದೇ ರೀತಿ ಆ ಕಡೆ ಯಾವ ರೀತಿ ಒಂದು ಹಂದರ ಹಾಕಿದ ರೀತಿ ಮಾಡಿದಿರಿ, ಅದೇ ರೀತಿ ಇಲ್ಲಿ ಮಾಡಿದಿರಿ. ಒಂದು ಸ್ವಲ್ಪ ಬದಲಾವಣೆ ಏನಂದ್ರೆ, ಈ ತೆಂಗಿನ ಮರಗಳಲ್ಲಿ ಒಂದು ಮಾವು ಮತ್ತು ಸೀತಾಫಲ ಒಂದು ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದೀರಿ, ಏನು ಯಾವ ಥರ ಇದು ಮಾಡಿದಿರಿ, ಎಷ್ಟು ಅಂತರ ಇಟ್ಟಿದ್ದೀರಿ, ಏನು ಕಾರಣ ಈ ರೀತಿ ಮಾಡಲಿಕ್ಕೆ? ಅಂತರ ಅದೇ ಪಶ್ಚಿಮ ಭಾಗದಲ್ಲಿ ಏನಿದೆ ಸರ್, ಅದೇ ಅಂತರ ಇದೆ ಸರ್. ಇಲ್ಲಿ ತೆಂಗಿನಗಳು ಮತ್ತು ಎಲ್ಲ ಮಾವು ದಾಳಿಂಬೆ ಎಲ್ಲ ಸರ್, ಇಲ್ಲಿ 1 ಎಕರೆಯಲ್ಲಿ ಇಲ್ಲಿ ಎಡಕ್ಕೆ ಕಾಣಿಸ್ತಾ ಇರತಕ್ಕಂಥದ್ದು ಮಾವು ಸರ್, ಬೆನಿಸ ಮಾವು ಇದೆ ಸರ್, ಮತ್ತು ಮಲಗೋಬಾ ಮಾವು ಇದೆ, ಒಂದು ಸಾಲು ದಾಳಿಂಬೆ ಇದೆ ರೀ, ಒಂದು ಸಾಲು ಮಾವು ಇದೆ ಸರ್. ಇಲ್ಲಿ ಮಾವು ಸ್ವಲ್ಪ ಎತ್ತರಕ್ಕೆ ಹೋಗಲಾರ್ದಂಗೆ ನಾವು ಕಟಾವು ಮಾಡಿಕೊಂಡು ಪ್ರತಿ ವರ್ಷ ಆದಾಯ ತೊಗೋಬೋದು ಸರ್ ಎರಡು ಅದನ್ನು. ಮತ್ತು ಇವು ಸಹಿತ ತೆಂಗಿನ ಮರಗಳು ಸಹಿತ ಸೇಮ್ ಡಿಸ್ಟೆನ್ಸಲ್ಲಿ ನಾವು ಇಟ್ಟಿದ್ದೀವಿ ಸರ್. ಅದೇ ಪದ್ಧತಿಯನ್ನು, ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ ಸರ್. ಇಲ್ಲಿ ಇಲ್ಲಿ ಬಲಕ್ಕೆ ಕಾಣಿಸ್ತಕ್ಕಂಥದ್ದು ಈಗ ನೀವು ಲೇಟೆಸ್ಟ್ ಆಪಲ್ ಬೇರ್ ಅಂತ ತಿಳ್ಕೊಂಡು ಸರ್, ಅದು 1-2 ಎಕರೆಯಲ್ಲಿ 500 ಗಿಡಗಳನ್ನು ನೆಟ್ಟಿದ್ದೀನಿ ಸರ್. ಅದು ಸ್ವಲ್ಪ ಮಾರ್ಕೆಟಿಂಗ್ ಅದು ಇಲ್ಲಿ ಹೈದರಾಬಾದ್ ಮತ್ತು ಹುಬ್ಬಳ್ಳಿ ಧಾರವಾಡ ಇದೆ ಅಂತೆ. ಇಲ್ಲಿ ಇನ್ನೊಬ್ಬರು ರೈತರು ಸಹಿತ 1-2 ಎಕರೆಯಲ್ಲಿ ಮಾಡಿದ್ದಾರೆ ಸರ್. ಅವ್ರು ನಾವು ಕೂಡ್ಕೊಂಡು ಜೊತೆಯಾಗಿ ಮಾರ್ಕೆಟಿಂಗ್ ಮಾಡೋಣ ಅಂತ ಇದ್ದೀವಿ, ಇದೇ ಹೊಸದಲ್ಲಿ ಹಚ್ಚಿದ್ದೀವಿ ಸರ್. ಆಮೇಲೆ ಈ ಈ ಕಡೆ ಭಾಗದಲ್ಲಿ ಅಂದ್ರೆ ಏನು, ತಾವು ಏನು ಬಲಕ್ ಅಂತ ಹೇಳಿದ್ರಲ್ಲ ಮಾವಿನ ಗಿಡ ಏನು ಕುಡಿಸಿದ್ರಲ್ಲ, ಅದರ ಕೆಳಗಿನ ಅಂದ್ರೆ ಪೂರ್ವದ ಕಡೆಗೆ ತಾವು ಏನು ಇವು ಬೇರೆ ಬೇರೆ ಸಣ್ಣ ಸಣ್ಣ ಸಸ್ಯಗಳದಾವಲ್ಲ, ಏನಿದಾವ್ರ? ಅದು ನನ್ನ ಇಂಟ್ರೆಸ್ಟ್ ಪ್ರಕಾರ ಸರ್, ಒಂದು ಬಿಗೆ ನೆಲ ಒಂದು ಅದಕ್ಕೆ ಔಷಧಿ ಸಸ್ಯಗಳನ್ನ ಮತ್ತು ಹೂವಿನ ಗಿಡಗಳನ್ನ ಬೆಳೆಸಲಿಕ್ಕೆ ನಾನು ಇಂಟ್ರೆಸ್ಟ್ ಪಟ್ಟಿದ್ದೆ ಸರ್. ಅದ್ರ ಪ್ರಕಾರ ತಂದು ಹಚ್ಚಿದ್ದೀನಿ ಸರ್ ಔಷಧಿ ಗಿಡಗಳನ್ನ. ಯಾವೆಲ್ಲ ಅದಾವ್ರಿ? ಅದರಲ್ಲಿ ತುಳಸಿ ಗಿಡ ಇದೆ ಸರ್, ಆಮೇಲೆ ಬೇರೆ ಬೇರೆ ಮದರಂಗಿ ಇದೆ, ಆಮೇಲೆ ಈ ಚೇಳು ಕಡತಕ್ಕೆ ಅದು ಮದ್ದಿದೆ ಸರ್, ಅದಕ್ಕೆ ಹೆಸರು ನನಗೆ ಗೊತ್ತಿಲ್ಲ. ಇನ್ನು ಬೇರೆ ಬೇರೆ ಇದಾವೆ ಸರ್, ಒಂದು 20 ವೆರೈಟಿ ಇದಾವೆ ಸರ್. ಅವು ಎಲ್ಲಿಂದ ತಂದ್ರಿ, ಏನು ಪ್ರೇರಣೆ? ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಒಮ್ಮೆ ಹೋದಾಗ ಸರ್ ಅಲ್ಲಿ ನಾನು ಪರಿಚಯ ಮಾಡ್ಕೊಂಡು ತಂದಿದ್ದೀನಿ ಸರ್. ಅಲ್ಲಿ ಬಟ್ ಅದು ಔಷಧಿ ಜ್ಞಾನವನ್ನು ಹೊಂದಿ ಅದ್ರದ್ದು ತಿಳ್ಕೋಬೇಕಾಯ್ತು ಸರ್, ಇನ್ನೂ ನನಗೆ ಅದು ಜ್ಞಾನ ಇಲ್ಲ ಸರ್. ಈಗ ಒಟ್ಟಾರೆ ಇಷ್ಟು ವೈವಿಧ್ಯಮಯವಾದ ತೋಟಗಾರಿಕೆ ಬೆಳೆಗಳನ್ನು ಮಾಡಿದ್ರಿ, ಕೆಲವೊಂದು ಹೇಳ್ತಾ ಇದ್ರು ಇದೀಗ ಒಂದು ಒಬ್ರಿಗೆ ಭೇಟಿಯಾಗಿದ್ದೀವಿ, ಅವ್ರು ಇಡೀ ಮಾಡಿದ್ರೆ ದ್ರಾಕ್ಷಿ ಎಲ್ಲನೇ ನಾನು 10 ಎಕರೆ ಎಲ್ಲ ದ್ರಾಕ್ಷಿನೇ ಮಾಡ್ತೀನಿ, ಬೇರೆ ಬೆಳೆ ಮಾಡಿದ್ರೆ ನನಗೆ ಅಷ್ಟು ಆದಾಯ ಇಲ್ಲ, 1 ವರ್ಷ ಲಾಸ್ ಆದರೆ ಏನಾಯ್ತು, ನಾ ಅದನ್ನೇ ಮಾಡೋ ಅಂತ ಹೇಳ್ತಿದ್ರು. ಅದಕ್ಕೆ ತಾವೇನು ಹೇಳ್ತೀರಿ, ಇಷ್ಟು ವೈವಿಧ್ಯ ಯಾಕೆ ಬೇಕು ಅಂತ? ಸರ್ ಈಗ ಕೃಷಿ ನಾವು ವಾಣಿಜ್ಯೀಕರಣ ವ್ಯಾಪಾರಕ್ಕಾಗಿ ನಾವು ಮಾಡ್ಕೊಳ್ಳೋದು ಒಂದು ದೃಷ್ಟಿಯಿಂದ ಒಳ್ಳೆಯದು ಸರ್. ಯಾಕಂತಂದ್ರೆ ರೈತ ನಮ್ಮ ಭಾರತ ದೇಶದ ರೈತ ಈಗ ಬಡವ ಹಾಕೋತಿ ಹೋಗ್ತಾ ಇದ್ದಾನೆ, ಅದರಲ್ಲಿ ನಾವು ಮೇನ್ ಅಂದ್ರೆ ಬಂಡವಾಳ ಬೇಕೇ ಸರ್ ನಮಗೆ. ಅದನ್ನು ಈಗ ಅವ್ರು ಹೇಳೋದು ಒಂದು ದೃಷ್ಟಿಯಿಂದ ದ್ರಾಕ್ಷಿಯಲ್ಲಿ ನಾವು ಖರ್ಚು ಮಾಡಿದಷ್ಟು ಲಾಭ ಜಾಸ್ತಿ ಬರ್ತದೆ, ಅದಕ್ಕೆ ನಾವು ಅದೇ ಮಾಡ್ತೀವಿ ಅನ್ನುವಂಥದ್ದು ಒಂದು ದೃಷ್ಟಿಯಿಂದ. ಆದರೂ ಸಹಿತ ಅವರು ಅದೇ ಅಲ್ಲ ಸರ್, ದುಡ್ಡೇ ನಾವು ತಿನ್ನಕ್ಕಾಗಲ್ಲ. ಇವತ್ತು ನಾವು ನೆಮ್ಮದಿ ಒಂದು ಮಳೆ ಬರಬೇಕು. ಈಗ ನೋಡಿ ಸರ್, ಬರಗಾಲ ಬಿತ್ತು ಈ ವರ್ಷ ಪೂರ್ಣ. ಈ ದ್ರಾಕ್ಷಿ ಬೆಳೆ ಎಲ್ಲಿಂದ ಬೆಳೀತಾರೆ ಸರ್? ನೀರೇ ಇಲ್ಲ ಅಂತಂದ್ರೆ ಆ ದ್ರಾಕ್ಷಿ ಎಲ್ಲಿಂದ ಬೆಳೀತಾರೆ? ಮಳೆ ಬರಬೇಕಾದ್ರೆ ಮರಗಿಡಗಳು ಬೇಕು, ಸೌಂದರ್ಯ ಬೇಕು. ನಮ್ದು ಲಾಸ್ಟ್ ದುಡ್ಡೇ ಅಲ್ಲ ಸರ್, ನಮ್ದು ನಮ್ಮ ಗುರಿ ಉದ್ದೇಶ ಜೀವನದ್ದು ಗುರಿ ಉದ್ದೇಶ ಲಾಸ್ಟ್ ದುಡ್ಡಲ್ಲ. ನಾವಿಷ್ಟು ಗಿಡಗಳನ್ನ ಮರಗಿಡಗಳನ್ನ ಬೆಳೆಸ್ರಿ, ಈಗ 1 ಕೋಟಿ ರೂಪಾಯಿ ಕಟ್ಟಿ ನಾವು ಬಂಗ್ಲೆಯಲ್ಲಿ ಇದ್ರು ಸಹಿತ ಇಂಥ ಬಿರು ಬಿಸಿಲಿನೊಳಗೆ ನಾವೊಂದು ಈ ಕೂತ್ ಬಂದ್ರಿ ಸರ್. ನೀವು ಮಾವಿನ ಗಿಡದೊಳಗೆ ಅಲ್ಲಿ ಕೂತ್ಕೊಳ್ಳೋದೇ ಬೇರೆ ಸರ್. ಅಲ್ಲಿ 1 ಕೋಟಿ ಬಿಲ್ಡಿಂಗ್ದಲ್ಲಿಯೂ ಸಹಿತ ಫ್ಯಾನ್ ಹಾಕೊಂಡು ಕೂತ್ಕೊಳ್ಳೋದೇ ಬೇರೆ ಸರ್. ಅಲ್ಲಿ ನೀವು ಬೇಕಾದಷ್ಟು ನಾವು ಏರ್ ಕೂಲರ್ದಲ್ಲಿ ಅದು ರೋಗ ಬರ್ತದೆ ಸರ್. ಇಲ್ಲಿ ಮರಗಿಡಗಳ ಕೆಳಗಡೆ ಕೂತ್ಕೊಂಡ್ರೆ ಒಳ್ಳೆ ಒಂದು ಆರೋಗ್ಯನ ಪ್ರಾಪ್ತಿ ಆಗ್ತದೆ ಸರ್ ನನ್ನ ದೃಷ್ಟಿಯಿಂದ. ಅದಕ್ಕೆ ಸೌಂದರ್ಯ ಆಗಲಿ, ವನಸಿರಿ ಬೆಳೆಸೋದಾಗಲಿ, ಹಿಂದೆ ಅದು ಇದೆ ಸರ್. ಒಂದು ಒಂದು ಮರಗಿಡಗಳನ್ನು ನೆಟ್ಟರೆ ಕೋಟಿ ಪುಣ್ಯ ಬರ್ತದೆ ಅಂತಕ್ಕಂಥದ್ದು, ಒಂದು ಮರ ಬೆಳೆಸಿದ್ರೆ ಪುಣ್ಯ ಬರ್ತದೆ ಅನ್ನುವಂಥದ್ದು ಇಲ್ಲ. ಏನು ಅಂತಂದರೆ ಮಳೆ ಬರ್ತದೆ ಸರ್, ಮೇನ್ ನಮಗೆ ನೀರು ಬೇಕು ಮತ್ತು ನೆರಳು ಬರ್ಕೊಡ್ತದೆ, ಹಣ್ಣು ಕೊಡ್ತದೆ ಆರೋಗ್ಯ ದೃಷ್ಟಿಯಿಂದ ಹಣ್ಣು ಸರ್. ಈಗ ನಾವು ದ್ರಾಕ್ಷಿನೇ ತಿನ್ನಕ್ಕಾಗಲ್ಲ ಸರ್, ಟೋಟಲ್ ಎಲ್ಲ ವೆರೈಟಿ. ಈಗ ನೋಡ್ರಿ ಮಾವು ಸಹಿತ ಬೇಕು ಸರ್ ಹಣ್ಣಿಂದ, ಹಿಂಗಾಗಿ ಎಲ್ಲ ಬೆಳೆಯೋದು ಉತ್ತಮ ಅಂತ ನನಗೆ ಅನಿಸ್ತಾ ಇದೆ ಸರ್ ಟೋಟಲ್. ಮತ್ತೆ ಈ ತೋಟಗಾರಿಕೆ ಬೆಳೆಗಳ ಜೊತೆಗೆ ತಾವು ತೋಟದಲ್ಲಿ ಏನಾದರೂ ಮಾಡಿದಿರಿ, ದನಕರುಗಳು ಕುರಿ ಕೋಳಿ ಸಾಕಾಣಿಕೆ ಈ ಥರ? ಕುರಿ ಕೋಳಿ ಸಾಕಾಣಿಕೆ ಆಗ್ತಾ ಇಲ್ಲ ಸರ್, ಯಾಕಂತಂದ್ರೆ ಅದು ನಾನು ಈ ಆರ್ಗ್ಯಾನಿಕ್ ಕಡೆ ವಾಲ್ತಾ ಇದ್ದೀನಿ ಸರ್ ಮುಂದೀಗ. ಫರ್ಟಿಲೈಸರ್ ಯೂಸ್ ಮಾಡೋದು ಇನ್ನು ಆರ್ಗ್ಯಾನಿಕ್ ಸಾವಯವ ಕೃಷಿ ಬಗ್ಗೆ ಒಂದು ಆಕಳ ಇದೆ ಸರ್, ಅದು ನಾನು ಜೀವಾಮೃತ ಮಾಡೋದು ಈಗಾಗಲೇ ಬಳಸ್ತಾ ಇದ್ದೀನಿ ಸರ್. ಜೀವಾಮೃತ ಎಲ್ಲ ಗಿಡಗಳು ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಇನ್ನೊಂದು ಆಕಳ ತಂದು ಅದು ಜೀವಾಮೃತ ಮಾಡೋದು, ಡಿಪ್ನಲ್ಲೆಲ್ಲ ಬಿಡೋದು, ಟೋಟಲಿ ಆರ್ಗ್ಯಾನಿಕ್ ಪದ್ಧತಿಯೊಳಗೆ. ಇಲ್ಲಿ ಕೊಲ್ಲಾಪುರದವ್ರು ಮೊನ್ನೆ ಬಂದಿದ್ರು ಸರ್, ಅವರು ಒಂದು ಕೃಷಿ ಟೆಕ್ ಅಂತ ತಿಳ್ಕೊಂಡು, ಆರ್ಗ್ಯಾನಿಕ್ ಗ್ರೀನ್ ಟೆಕ್ ಅಂತ ತಿಳ್ಕೊಂಡು ಅವ್ರ ಕಂಪನಿ ಇದೆ ಸರ್, ಅವರೆಲ್ಲ ಪೂರ್ಣನೇ ಆರ್ಗ್ಯಾನಿಕ್ ಅವರು ಸಪ್ಲೈ ಮಾಡ್ತಾ ಇದ್ದಾರೆ ಸರ್, ಔಷಧಿಗಳಾಗಲಿ ಗೊಬ್ಬರ ಆಗಲಿ, ಅದನ್ನೇ ಫಾಲೋಅಪ್ ಮಾಡಿರಿ ಸರ್, ನಿಮ್ಗೆ ಒಳ್ಳೇದಾಗತ್ತೆ ಅಂತ ತಿಳ್ಕೊಂಡು ಹೇಳಿದಾಗ ನನಗೂ ಅದೇ ಇಂಟ್ರೆಸ್ಟ್ ಇತ್ತು, ಅದನ್ನೇ ನಾನು ಫಾಲೋಅಪ್ ಮಾಡ್ಬೇಕಂತ ವಿಚಾರ ಮಾಡಿದ್ದೀನಿ ಸರ್. ಟೋಟಲ್ ಗ್ರೀನ್ ಈಗ ಆರ್ಗ್ಯಾನಿಕ್ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರಿ, ಮತ್ತು ಈಗ ಬೇರೆ ತೋಟದಲ್ಲಿ ರೈತರು ಏನು ಹೇಳ್ತಿರ್ತಾರೆ, ಹೊಲ ಸ್ವಚ್ಛ ಇಡಬೇಕು, ಯಾವುದೂ ಕಸ ಕಡ್ಡಿ ಇಲ್ದಂಗೆ ಸ್ವಚ್ಛವಾಗಿಡಬೇಕು, ಅಂದ್ರೆ ರೋಗ ಪ್ರಸಾರ ಆಗಂಗಿಲ್ಲ ಹಂಗಿಂಗೆ ಅಂತೇಳಿ. ನಿಮ್ಮ ಹೊಲ ನೋಡಿದ್ರೆ ಎಲ್ಲ ನೆಲನೇ ಕಾಣಿಸೋದಿಲ್ಲ, ಅಷ್ಟೆಲ್ಲ ತಾವು ಏನೋ ಅದು ಇದು ಹಾಕಿ ಏನೋ ನೆಲನೇ ಮುಚ್ಚಿಬಿಟ್ರಿ, ಯಾಕ್ರಿ ಇದು ಕಾರಣ? ಅಂದರೆ ಮಲ್ಚಿಂಗ್ ಸರ್, ಅದು ಅಂದರೆ ಅದು ಈ ಗಿಡಗಳಿಗೆ ಮೇನ್ ಹಸಿಬೇಕು ಸರ್, ಯಾವಾಗಲೂ ತೇವಾಂಶ ಇಟ್ಕೋಬೇಕಾಗುತ್ತೆ. ಇಂಥ ವಾತಾವರಣದೊಳಗೆ, ಬಿಸಿಲಿನ ವಾತಾವರಣದೊಳಗೆ ನಾವು ಮಲ್ಚಿಂಗ್ ಮಾಡೋದ್ರಿಂದ ಈ ತೆಂಗಿನ ಗರಿಗಳೆಲ್ಲ ನಾನು ಕೆಳಗಡೆ ಹಾಕಿದ್ದೀನಿ ಸರ್, ಎಲೆಗಳೆಲ್ಲ ಗಿಡದ ಬಿಡ ಅದನ್ನು ನಾನು ಉಡುಗಿಲ್ಲ ಸರ್. ಮತ್ತು ಎಲ್ಲ ಕೆಲವೊಂದು ಏನಿದೆಲ್ಲ ಈ ಕೈ ಕಸ ಅಂತ ಬರುತ್ತೆ ಸರ್, ಅದು ನಾವು ಸಣ್ಣದಿರುವಾಗಲೇ ಅದನ್ನು ನಾವು ಬೀಜ ಇರುವಾಗಲೇ ನಾವು ಕಿತ್ತು ಹಾಕಬೇಕಾಗತ್ತೆ ಸರ್. ಅದನ್ನು ಅದನ್ನು ಸಹಿತ ಮಲ್ಚಿಂಗ್ಗೆ ಯೂಸ್ ಮಾಡಬೇಕು. ಆದರೆ ಬೀಜ ಆದ ಬಳಿಕ ಏನಾಗ್ತದೆ ಅದು ರೈತರು ಹೇಳೋದು ಏನಂದ್ರೆ ಹಸನ್ ಇಟ್ಕೋಬೇಕು ಅನ್ನುವಂಥದ್ದು ಏನಾದರೆ ಬೆಳೆಯೊಳಗೆ ಏನು ಬರ್ತದಲ್ಲ ಈ ಕೈ ಕಸ ಅಂಥದ್ದಿಂಥದ್ದನ್ನು ಅದು ಕಿತ್ತು ಒಗಿಬೇಕು ಅನ್ನುವಂಥದ್ದು ಕರೆಕ್ಟ್ ಆದರೆ, ಬಟ್ ಅವರು ಬೀಜ ಆದ ಬಳಿಕ ಕಿತ್ತು ಒಗಿಯೋದಕ್ಕಿಂತ ಸಣ್ಣದಿದ್ದಕ್ಕೆ ರೀ ಅದನ್ನು ಮಲ್ಚಿಂಗ್ ಮಾಡೋದ್ರಿಂದ ಅದು ಒಳ್ಳೇದದ ಸರ್. ಎಲ್ಲ ಏನು ಬೆಳೀತಾವೋ ಎಲ್ಲ ಬೆಳೆಯೊಳಗೆ ಮಲ್ಚಿಂಗ್ ಮಾಡ್ಬೇಕು ಸರ್. ಮಲ್ಚಿಂಗ್ ಮಾಡೋದ್ರಿಂದ ಗೊಬ್ಬರನೂ ಆಗ್ತದೆ, ಹಸಿರೇ ಉಸಿರು ಅಂತಕ್ಕಂಥದ್ದು ಅಂದರೆ ನೆಲದಲ್ಲಿ ರಸ ಇರ್ತದೆ, ಕಸದೊಳಗೆ ರಸ ಇರ್ತದೆ ಅನ್ನುವಂಥದ್ದು ಇದೆ ಅಲ್ಲ ಸರ್. ಅದಕ್ಕೆ ಎಲೆಯೊಳಗೂ ಸಹಿತ ಅದು ಗೊಬ್ಬರ ಆಗ್ತದೆ ಸರ್, ಕಾಂಪೋಸ್ಟ್ ಆಗ್ತದೆ ಸರ್. ಆ ದೃಷ್ಟಿಯಿಂದ ನೀರು ತೇವಾಂಶನ ಹಿಡಿತದೆ ಸರ್, ಅದಕ್ಕಾಗಿ ಅದನ್ನು ನಾವು ತೆಗೆದು ಹಾಕ್ಬಾರ್ದು ಸರ್. ಅಂದ್ರೆ ಈ ತರ ಸಸ್ಯ ಅವಶೇಷಗಳನ್ನು ಮುಚ್ಚೋದ್ರಿಂದ ಒಳ್ಳೇದಾಗ್ತದೆ ಅಂತೀರಿ? ಬಹಳ ಒಳ್ಳೇದಾಗುತ್ತೆ ಸರ್. ಮತ್ತೆ ಇಷ್ಟೆಲ್ಲ ತೋಟ ತಾವು ನಿರ್ವಹಣೆ ಮಾಡ್ತಾ ಇದ್ದೀರಿ, ಮತ್ತೆ ಯಾಂತ್ರೀಕರಣ ಏನಾದರೂ ಇದೇನಾ, ಯಾವ್ಯಾವೆಲ್ಲ ಯಂತ್ರಗಳು ಅದಾವ್ರಿ? ಹೌದು ಸರ್, ಯಂತ್ರ ನಾನು ಅದು ಒಂದು ಟಿಲ್ಲರ್ ಅಂತ ತಿಳ್ಕೊಂಡು ತಂದಿದ್ದೀನಿ ಸರ್. ಅದು 65,000 ರೂಪಾಯಿ ಸಬ್ಸಿಡಿ ಒಳಗೆ 35,000 ರೂಪಾಯಿ 50% ಗೌರ್ಮೆಂಟ್ನಿಂದ ತಂದಿದ್ದೀನಿ ಸರ್. ಅದು ಭಾಳ ಯೂಸ್ ಆಗ್ತಾ ಇದೆ ಸರ್ ನನಗೆ, ಮಲ್ಚಿಂಗ್ ಮಾಡಲಿಕ್ಕೆ, ಅಗತಿ ಮಾಡಲಿಕ್ಕೆ ಅದನ್ನು ತಂದಿದ್ದೀನಿ ಸರ್. HDP ಅಂತ ತಿಳ್ಕೊಂಡು ಒಂದು ಔಷಧಿ ಹೊಡ್ಲಿಕ್ಕೆ ಇದೆ ಸರ್. ಆಮೇಲೆ ಒಂದು ಜನರೇಟರ್ ತಂದಿದ್ದೀನಿ ಸರ್, ಯಾಕಂದ್ರೆ ಕರೆಂಟ್ ಹೋದಾಗ ನಮಗೆ ನೀರಿನ ಸೌಲಭ್ಯ ಬೇಕಂತ ಜನರೇಟರ್ ಇದೆ ಸರ್. ಆಮೇಲೆ ಎಲ್ಲ ಪಂಪ್ಸೆಟ್ಗಳಂತೂ 5 ಬೋರ್ ಅದಾವೆ ಸರ್, ಒಂದು ಬಾವಿ ಇದೆ, ಇಷ್ಟೆಲ್ಲ ಇದೆ ಸರ್. ಟಿಲ್ಲರಿಂದ ಸಾಕಷ್ಟು ಯೂಸ್ ಆಗ್ತಾ ಇದೆ ಯೂಸ್ ಆಗ್ತಾ ಸರ್. ಈಗ ನೋಡ್ರಿ ನಾವು ಎತ್ತುಗಳೇ ಇಲ್ಲ ಸರ್, ಆ ಟ್ರೇಲರೇ ನಾವು ಬಳಸ್ತಾ ಇದ್ದೀವಿ ಸರ್, 8.5 ಎಕರೆ ಒಳಗೆ ಟ್ರೇಲರ್. ಈಗಿಲ್ಲ, ಕೆಲ ರೈತರು ಏನು ಹೇಳ್ತಾರೆ, ಇಲ್ಲ ಅದೇನು 2 ಗಾಲಿದು ಅಷ್ಟು ಯೂಸ್ ಆಗಲ್ಲ, ತೊಗೊಳೋದು ತೊಗೊಳ್ತೀರಿ, 4 ಗಾಲಿದು ಟ್ರ್ಯಾಕ್ಟರೇ ತೊಗೊಳ್ರಿ, ಟಿಲ್ಲರ್ ಏನು ಯೂಸ್ ಆಗಲ್ಲ ಅಂತಾರೆ. ಮತ್ತು ನೀವು ಟಿಲ್ಲರ್ ತೊಗೊಂಡಿದ್ರಿ, ನಿಮ್ಮ ಅನುಭವ ಏನು ಸರ್? ಈಗ ಅದು 4 ಗಾಲಿದು ದೊಡ್ಡ ಟ್ರ್ಯಾಕ್ಟರ್ ಏನದಲ್ರಿ, ದೊಡ್ಡ ದೊಡ್ಡ ಜಮೀನು ಅಂದರೆ ತೋಟಗಾರಿಕೆಯೊಳಗೆ ಅದು ನಡೆಯೋದಿಲ್ಲ ಸರ್. ಅಂದರೆ ಗಿಡಗಳಿರ್ತವೆ ಅಲ್ಲಿ ನಡೆಯೋದಿಲ್ಲ ಸರ್, ಸ್ಪೇಸ್ ಇರಲ್ಲ ಅಲ್ಲಿ. ಇದು ಚಿಕ್ಕದಿರೋದ್ರಿಂದ ಎಲ್ಲ ಗಿಡಗಳ ಕೆಳಗೆ ಓಡಾಡೋದ್ರಿಂದ ಇದು ಯೂಸ್ ಆಗುತ್ತೆ ಸರ್. ಆ ದೊಡ್ಡ ಜಮೀನು ಇರೋದು ಇವರಲ್ಲಿ ತೋಟಗಾರಿಕೆಗೆ ಗಿಡಗಳ ಮರಗಳು ಇರಲಾರ್ದ ಒಂದು ವೇಳೆಯೊಳಗೆ ನೇಗಿಲು ಹೊಡಲಿಕ್ಕೆ ಅದು ದೊಡ್ಡ ಟ್ರಿಲ್ಲರು ಯೂಸ್ ಆಗುತ್ತೆ ಸರ್. ಹ್ಞೂ ಸರ್, ಇಲ್ಲಿ ಯೂಸ್ ಆಗಲ್ಲ ಸರ್. ಅದು ಈಗ ನಮ್ಮ ತೋಟದಲ್ಲಿ ಸರ್ ತೆಂಗಿನ ಮರಗಳನ್ನು ಜಾಸ್ತಿ ಬೆಳೀತಾ ಇದ್ದೇವಲ್ಲ, ಅದರದ್ದು ಏನು ಪಳುವಳಿಕೆ ಏನು ತೆಂಗಿನ ಗರಿ ಅಂತ ಬರ್ತದಲ್ಲ ಸರ್, ಅದನ್ನು ಕಾಂಪೋಸ್ಟಾಗಿ ಬಳಕೆ ಮಾಡಲಿಕ್ಕೆ ಒಂದು ನಾನು ಸಾಂಗ್ಲಿಯಿಂದ ಒಂದು ಮಷಿನ್ ತಂದಿದ್ದೆ ಸರ್, ಬಯೋಸೀಡರ್ ಅಂತ ತಿಳ್ಕೊಂಡು. ಅದು ಪರಿಕೆ ಎಲ್ಲ ಅದರಲ್ಲಿ ಕೊಟ್ಟಾಗ ಪುಡಿ ಆಗ್ತದೆ ಸರ್. ಅದು ಅದನ್ನು ಒಂದು ಕಡೆ ನಾವು ಶೇಖರಣೆ ಮಾಡಿ ಅದಕ್ಕೆ ಹೆಂಡೆ ಸ್ವಲ್ಪ ಗೋಮೂತ್ರ ದನಗಳದು ಎಲ್ಲ ಗಂಜುಲನ್ನು ಹಾಕಿದ ಬಳಿಕ ಅದು ಸ್ವಲ್ಪ ಒಂದು 5-6 ತಿಂಗಳಲ್ಲಿ ಅದು ಕಾಂಪೋಸ್ಟಾಗಿ ಪರಿವರ್ತನೆ, ಅದನ್ನೇ ನಾವು ಗಿಡಗಳಿಗೆ ಹಾಕಿದ್ರೆ ಉತ್ತಮವಾಗಿ ಫಸಲು ಬರಲಿಕ್ಕೆ ಕಾರಣ ಆಗ್ತದೆ ಸರ್. ತೆಂಗಿನ ಪರಿಕೆದ್ದು ಯೂಸ್ ಇದೆ ಸರ್. ಈಗ ನಾವು ಕೇಳಿ ತಿಳಿದಪಟ್ಟ ಪ್ರಕಾರ ತಾವು ರೇಡಿಯೋ ಕೂಡ ಕೇಳ್ತೀರಿ ಜಾಸ್ತಿ ಅಂತ, ಏನೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತೀರಿ, ಯಾವಾಗಿನಿಂದ ಈ ಹವ್ಯಾಸ ಬಂತು, ರೇಡಿಯೋ ಕೂಡ ತಾವು ಎಲ್ಲಿಂದ ಬೇರೆ ಕಡೆಯಿಂದ ತರಿಸಿದ್ರಂತ, ಆ ಅನುಭವ ಒಂದು ನಮ್ಮ ಕೇಳುಗರ ಜೊತೆಗೆ ಹಂಚ್ಕೋಬಹುದಾ? ಹೌದು ಸರ್, ಹೌದು. ಮೊದಲು ನಾನು ಚಿಕ್ಕಮ್ಮನಿಂದಾಗ ಮೊದಲು ಇವೆಲ್ಲ ಟಿವಿ ಅದಿರಲಿಲ್ಲ ಸರ್, ಮೊಬೈಲು ಟಿವಿ ಅಲ್ಲಿ ಇರಲಾರದಂತ ವೇಳೆಯೊಳಗೆ ರೇಡಿಯೋನೇ ಪ್ರಧಾನವಾಗಿತ್ತು ಸರ್. ಸುದ್ದಿ ಮಾಧ್ಯಮದೊಳಗೆ ರೇಡಿಯೋ ವೃತ್ತ ಪತ್ರಿಕೆಗಳಿದ್ದು, ಆ ವೇಳೆಯಲ್ಲಿ ನಮ್ಮ ಮಿತ್ರರೊಬ್ಬರು ಮಿಲಿಟರಿಯಲ್ಲಿದ್ದರು ಸರ್, ಅವ್ರ ಕಡೆಯಿಂದ ನಾನು ರೇಡಿಯೋ ತಂದದ್ದು. ಇನ್ನೂ ಭಾಳ ಅದು ಹಸಿರು ನೆನಪಿದೆ, ಅದರದ್ದು ಒಂದು ಕೇಳ್ಕೊತ ನಾವು ಅದರಲ್ಲೇ ತಲ್ಲಿನಿಂದ ಆಗ್ತಾ ಇದ್ದೆ. ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತಾ ಇದ್ದು ಸರ್ ಒಟ್ಟು ರೇಡಿಯೋದೊಳಗೆ. ಮತ್ತು ಅದು ನೆಸ್ಸಿದ ನಂತರ ಮತ್ತೊಂದು ರೇಡಿಯೋ ಅವ್ರ ಕಡೆಯಿಂದ ತರಿಸಿದೆ ನಾನು. ಹಿಂಗಾಗಿ ಒಂದು 10-15-20 ವರ್ಷಗಳಿಗೂ ಸಹಿತ ಟಿವಿ ಈಗ ಬಂದಿದೆ ಸರ್. ಬಟ್ ಆ ರೇಡಿಯೋ ಕೇಳೋದ್ರಿಂದ ಒಂದು ಏನು ಪ್ಲಸ್ ಪಾಯಿಂಟ್ ಇದೆ ಅಂತಂದ್ರೆ, ರೇಡಿಯೋ ಕೇಳ್ಕೊತ ನಾವು ಕೆಲಸ ಮಾಡ್ಬೋದು ಸರ್, ಬಟ್ ಈಗ ಟಿವಿ ನೋಡ್ಕೋತೇ ನಾವು ಅಲ್ಲಿ ಕುಂಡಿರ್ಬೇಕು, ಕೆಲಸ ಆಗಲ್ಲ. ಒಂದು ರೇಡಿಯೋದ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ರೇಡಿಯೋ ಕೇಳ್ಕೊಂಡು ಕೆಲಸ ಮಾಡಬಹುದು. ಒಂದ್ ಕಡೆ ರೇಡಿಯೋ ಹಾಡ್ತಾ ಇರ್ತದೆ ಅಥವಾ ಆ ಕಾರ್ಯಕ್ರಮ ಬರ್ತಾ ಇದ್ದೇವೆ ಅದನ್ನ ಕೇಳ್ಕೊಂಡು ಜ್ಞಾನಾರ್ಜನೆ ಏನ್ರಿ, ಮನರಂಜನೆ ಏನ್ರಿ, ಬೇರೆ ಬೇರೆ ಇಂಥದೆಲ್ಲ ತಾವು ಈ ಕೃಷಿ ಕಾರ್ಯಕ್ರಮಗಳನ್ನೆಲ್ಲ ಬಿತ್ತರಿಸ್ತಾ ಇದ್ದೀರಿ, ಇಂಥ ವೈಜ್ಞಾನಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದೀರಿ, ಕ್ರೀಡೆ ಏನ್ರಿ, ಎಲ್ಲಾ ವಿಭಾಗದೊಳಗೂ ಸಹಿತ ತಾವುಗಳು ಇಂಥ ಕಾರ್ಯಕ್ರಮಗಳನ್ನು ಕೇಳ್ಕೊಂಡು ನಾವು ಕೆಲಸ ಮಾಡಬಹುದು ಸರ್. ಮನೆಗೆ ಮನೆಯಲ್ಲಿದ್ರೆ ಮನೆ ಕೆಲಸ ಮಾಡಬಹುದು, ತೋಟದಲ್ಲಿ ಇದ್ರೆ ತೋಟ ಮಾಡಬಹುದು. ಇದು ಬಹಳ ರೇಡಿಯೋ ಇನ್ನೂ ನನಗೆ ಅದು ಹವ್ಯಾಸ ಇದೆ ರೀ, ಬಟ್ ನಮಗೆ ಟೈಮ್ ಸಿಗ್ತಾ ಇಲ್ಲ ಸರ್. ಆಕ್ಚುಲಿ ಮನೆಯಲ್ಲಿ ಹೋದ ನಂತರ ಟಿ ವಿ ನೋಡುದು, ಆ ರೇಡಿಯೋಗಳೇ ಬಂದಾಗ್ಬಿಟ್ಟವು ಸರ್. ಆಕ್ಚುಲಿ ನಿಮ್ಗೆ ಅದು ಆಗ್ಬೇಕು, ರೇಡಿಯೋ ಇನ್ನೂ ಬರ್ಬೇಕು ಸರ್ ಪ್ರಚಾರಕ್ಕೆ. ಈಗ ತಮ್ಮ ತೋಟ ಕೇಳಗರಿಗೆ ನೋಡ್ಬೇಕನ್ನೋ ಒಂದು ಕುತೂಹಲ ಹುಟ್ಟಬಹುದು, ಅವರು ತಮ್ಮ ತೋಟ ನೋಡ್ಬೇಕಾದ್ರೆ ಎಲ್ಲಿ ಬರಬೇಕು, ಯಾವ ರೀತಿ ಬರಬೇಕು ತಮ್ಮ ತೋಟ ಸರ್? ನಮ್ಮ ತೋಟಕ್ಕೆ ಬರಬೇಕಾದ್ರೆ ಮುಖ್ಯವಾಗಿ ನಮ್ಮ ಸಿದ್ಧಲಿಂಗ ಮಹಾರಾಜರ ಮಠ ಅನ್ನುವಂಥದ್ದು ಈಗ ಎಲ್ಲ ಕಡೆ ಪ್ರಚಾರ ಇದೆ ಸರ್. ಸಿದ್ಧಲಿಂಗ ಮಹಾರಾಜರು ಲೆಚ್ಚಾಣದ ಸಿದ್ಧಲಿಂಗ ಮಹಾರಾಜ ಅಂತ ಮಠಕ್ಕೆ ಬಂದ ನಂತರ ಮಠದಿಂದ ನಾವು ದಕ್ಷಿಣಕ್ಕೆ ಇಂಡಿ ರೋಡ್ ಇದೆ ಸರ್, ಅಲ್ಲಿ ಸ್ವಲ್ಪ ವಿಚಾರ ಮಾಡಿದ್ರೆ ನಮ್ಮ ಇಂಡಿ ರೋಡ್ ಹತ್ರನೇ ನಮ್ಮ ತೋಟ ಇದೆ ಸರ್. ಎರಡಕ್ಕೂ ಈ ಕಡೆ ರೈಲ್ವೆ ಲೈನ್ಗೆ ಹತ್ಕೊಂಡಿದೆ ಮತ್ತು ಇಂಡಿ ರಸ್ತೆಗೂ ಸಹಿತ ಹತ್ಕೊಂಡು ನಮ್ಮ ತೋಟ ಇದೆ. ಬರ್ಬೋದು ಸರ್ ಧಾರಾಳವಾಗಿ? ಇಲ್ಲ, ಅವರು ತಮ್ಮ ದೂರವಾಣಿ ಮುಖಾಂತರ ಮಾತಾಡ್ಬೇಕು ಅನ್ಸಿದ್ರೆ ತಮ್ಮ ದೂರವಾಣಿ ಸಂಖ್ಯೆ ಹೇಳ್ಬೋದು ಸರ್? ಯಾಕಂದ್ರೆ ನಮ್ದು 9148690100 ಸರ್. ಇನ್ನೊಂದು ನಂಬರ್ 7259679784 ಸರ್. ಇನ್ನೊಮ್ಮೆ ಹೇಳ್ರಿ ದೂರವಾಣಿ ಸಂಖ್ಯೆ. ದೂರವಾಣಿ ಸಂಖ್ಯೆ 9148690100. ಇನ್ನೊಂದು ಫೋನ್ ನಂಬರ್ 7249679784 ಸರ್. ಮತ್ತೆ ಈಗ ಹೊಸದಾಗಿ ಕೃಷಿ ಮಾಡಬೇಕು, ನಾ ತೋಟಗಾರಿಕೆ ಮಾಡಬೇಕು ಅನ್ನುವಂತ ಒಂದು ಯುವಕರಿಗೆ ತಾವು ಏನ್ ಹೇಳ್ಬಯಸ್ತೀರಿ ಸರ್? ಯುವಕರು ಈಗಿನ ಎಲ್ಲ ಈ ಬಿ ಎ ಎಂ ಎ ಕಲ್ತ್ಕೊಂಡು ಉದ್ಯೋಗ ನಾನು ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಅಂತ ತಿಳ್ಕೊಂಡು ಕೂಡೋದಕ್ಕಿಂತ ನಮ್ದು ಅವ್ರ ಹತ್ರ ಇದೆ, ಜಮೀನಿದೆ, ನೀರ್ನು ಇದೆ, ಈ ಕಡೆ ಕ್ಯಾನಲ್ ಬರ್ತಾ ಇದೆ, ಅದಕ್ಕೆ ಈಗ ತಂತ್ರಜ್ಞಾನವನ್ನು ಬಳಸಿಕೊಂಡು ಅವರು ಸಹಿತ ಒಳ್ಳೆ ಒಂದು ತೋಟಗಾರಿಕೆಯನ್ನ ಕೃಷಿಯಲ್ಲಿ ಅವ್ರು ದುಡಿದ್ರೆ ಅವ್ರಿಗೂ ಸಹಿತ ಆದಾಯ ಬರ್ತದೆ ಸರ್. ಇವಾಗ ಈಗೆಲ್ಲ ಇಷ್ಟು ಕೃಷಿ ಮಾಡ್ತಾ ಇದ್ದೀರಿ, ಈ ಕೃಷಿ ಜೊತೆಗೆ ಮತ್ತೇನಾದರೂ ಉದ್ಯೋಗ ಮಾಡ್ತಾ ಇದ್ದೀರಾ ಅಥವಾ ಇದು ಕೇವಲ ಇದು ಒಂದೇ ಉದ್ಯೋಗವನ್ನು ತಾವು ಮಾಡ್ತಾ ಇದ್ದೀರಿ? ಇಲ್ಲ ಸರ್, ನಮ್ದಿದು ತಂದೆ ತಾಯಿಗಳಿಂದ ಮುತ್ತಜ್ಜನಿಂದ ಬಳುವಳಿಯಾಗಿ ಬಂದಿರತಕ್ಕಂಥದ್ದು ರೈತ ಫ್ಯಾಮಿಲಿ ಸರ್ ನಮ್ದು. ನಾನು ಚಿಕ್ಕವನ ಬಡತನ ಪರಿಸ್ಥಿತಿ ನಮ್ದು, ಚಿಕ್ಕವನಿಂದಲೂ ಸಹಿತ ನೀರು ಉಣಿಸ್ಕೋತ ಶಾಲಿ ಕಲ್ಕೋತ ನಾನು ಬಂದವನು ಸರ್. ಬೆಳಗ್ಗೆ ಮಟ್ಟಿ ಅಂತ ಇರ್ತಿತ್ತು ಸರ್, ಆ ವೇಳೆಯೊಳಗೆ ಯಂತ್ರಕರಣ ಇರಲಿಲ್ಲ ಸರ್, ವಿದ್ಯುತ್ ಬರಲಾರದ ವೇಳೆಯೊಳಗೆ ಮಟ್ಟಿ ಹೊಡಿತಾ ಇದ್ರು. ನಾವೆಲ್ಲ ಬೆಳಗ್ಗೆ ನೀರು ನಶಿಕನಾಗೆದ್ದು ನೀರು ಉಣಿಸಿ ಎಲ್ಲ ಬಡತನದಿಂದ ಬೆಳೆದು ಈಗ ನಾವು 94 ಗೌರ್ಮೆಂಟ್ ಹೈಸ್ಕೂಲ್ದಲ್ಲಿ ಕೆಲಸ ಸಿಕ್ತು ಸರ್ ಹಾಸನದೊಳಗೆ. ಅಲ್ಲಿ ನಾನು ಒಂದು ಏನು ಕೆಲಸ ಗೌರ್ಮೆಂಟ್ ದೈಹಿಕ ಶಿಕ್ಷಕನಾಗಿ ಕೆಲಸ ನಿರ್ವಹಣೆ ಮಾಡಿದೆ ಸರ್. ಅಲ್ಲಿ ಒಂದು 8 ಸೇವೆ ಮಾಡಿ ಈ ಕಡೆ ಬಂತ್ನಾಳ ಮತ್ತು ಇಲ್ಲೇ ನಾನು 10 ನಮ್ಮೂರಲ್ಲೇ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಅಲ್ಲಿ ನಂದು ಊರಲ್ಲಿ ಮೊದಮೊದಲು ಇದು ಇಂಟ್ರೆಸ್ಟ್ ಇರಲಿಲ್ಲ ಸರ್ ನನಗೆ ತೋಟ ಮಾಡಬೇಕು ಅನ್ನೋಂಥದ್ದು, ಬಟ್ ಶಾಲಾ ಪರಿಸರವನ್ನು ಹಸಿರು ಮಾಡಬೇಕು ಅನ್ನುವಂಥದ್ದು ಇತ್ತು. ಅಲ್ಲಿ ಗಿಡ ಮರಗಳನ್ನು ಜಾಸ್ತಿ ನಾನು ಒಬ್ಬನೇ ಅಲ್ಲ, ಎಲ್ಲ ಸ್ಟಾಫ್ದವರು ಹುಡುಗರು ಊರನವ್ರದ್ದೆಲ್ಲ ಸಹಕಾರದಿಂದ ಒಂದು ಗಿಡ ಮರಗಳನ್ನು ನೆಟ್ಟದ್ದು ಇವತ್ತು ಸಹಿತ ಸಾಕ್ಷಿಯಾಗಿ ಅಲ್ಲಿದೆ ಸರ್. ಒಂದು ಸರ್ಕಾರದಿಂದಲೂ ಸಹಿತ ಹಸಿರು ಶಾಲೆ ಅಂತ ತಿಳ್ಕೊಂಡು ಒಂದು ಪ್ರಶಸ್ತಿಯನ್ನು ಸಹಿತ ಬಂದಿದೆ ಸರ್. ಒಳ್ಳೆ ಆ ಕಡೆ ಹೋದಾಗ ಎಲ್ಲರೂ ಆ ಒಂದು ಅದರ ತಂಪನ್ನ ಆ ಶಾಲೆಯ ಒಂದು ವಾತಾವರಣ ಮೆಚ್ತಾರೆ ಸರ್. ಅದು ಎಲ್ಲ ಹುಡುಗರು ಸಹಿತ ಹೆಚ್ಚು ನಮ್ಮ ಕಡೆ ಬರ್ತಾರೆ ಸರ್. ಇಲ್ಲೊಂದು ಇನ್ನೊಂದು ಅಗ್ರಿ ಹೈಸ್ಕೂಲ್ ಇದೆ, ಬೇರೆ ಬೇರೆ ಇಲ್ಲಿ ಮುರಾರ್ ಸ್ಕೂಲ್ ಅಂತಿದೆ, ಬಟ್ ಎಲ್ಲರೂ ಗೌರ್ಮೆಂಟ್ ಹೈಸ್ಕೂಲ್ ಅಂತ ಇಷ್ಟಪಡ್ತಾ ಇದಾರೆ ಸರ್. ಮತ್ತು ವಿದ್ಯಾರ್ಥಿಗಳಿಗೆ ನಾನು ಏನಾದರೂ ಮೇನ್ ಅಂತಂದ್ರೆ ನಮ್ಮ ಸಂಘನ ಬಸವ ಶಿವಗಳು ಸರ್. ಇದಕ್ಕೆಲ್ಲ ಕಾರಣಕರ್ತರು ನಮ್ಮಲ್ಲಿ ಜ್ಞಾನ ಒಂದು ನಿಧಿನೇ ಆಗಬೇಕಾಯ್ತು, ಜ್ಞಾನದ ಒಂದು ಪ್ರಚಾರ ಆಗಬೇಕಾಯ್ತು ಅಂದ್ರೆ ಸಂಘನ ಬಸವ ಶಿವಗಳವ್ರ ಒಂದು ಆಶೀರ್ವಾದದಿಂದ ನಾನು ಏನೋ ಒಂದು ಊರಿಗೆ ನನ್ನ ಆಸಕ್ತಿಯಿಂದ ಮಕ್ಕಳಿಗೆ ಏನು ಕಲಿಸ್ಬೇಕು ಅನ್ನುವಂಥ ನಿಟ್ಟುಗಳು ದೈಹಿಕ ಶಿಕ್ಷಕನಾಗಿ ವ್ಯಾಯಾಮ ಅವರಿಗೆ ಓಡಿಸೋದು ಪ್ರತಿಯೊಂದು ವ್ಯಾಯಾಮ ಮಾಡಿಸೋದಾಗಲಿ. ಅದರಲ್ಲೆಲ್ಲ ಪ್ರತಿ ಸಲ ಏನದಲ್ಲ ವರ್ಷಕ್ಕೆ ಮಿಲಿಟ್ರಿ ಹೋಗ್ತಾ ಇದ್ದಾರೆ ಸರ್, ಪೊಲೀಸರು ಹೋಗ್ತಾ ಇದ್ದಾರೆ, ಪೊಲೀಸ್ ಭರ್ತಿ ಆಗ್ತಾ ಇದ್ದಾರೆ. ಅದು ಒಂದು ಶಾಲೆಯೊಳಗೆ ವನಸಿರಿ ಏನು ಇದೆಯಲ್ಲ ಅದನ್ನು ಒಂದು ಪ್ರೇರಣೆ ನಮ್ಮ ತೋಟದಲ್ಲಿ ಯಾಕೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನೊಳಗೆ ಅದನ್ನು ಪ್ರೇರಣೆಯಾಗಿ ಇಲ್ಲಿ ಸ್ವಲ್ಪ ನಮ್ಗೆ ಶನಿವಾರ ರವಿವಾರ ಇಲ್ಲೇ ಊರಲ್ಲಿರೋದ್ರಿಂದ ಒಂದು ಹವ್ಯಾಸನೂ ಸಹಿತ ತೋಟಗಾರಿಕೆ ಮಾಡಬೇಕು ಅನ್ನುವಂಥ ಹವ್ಯಾಸದಿಂದ ನಮ್ಮ ಒಬ್ಬ ಅಳಿಯದಂತ ಸರ್ ಅವನು ಇಲ್ಲೇ ಅವನಿಗೆ ಇಟ್ಕೊಂಡು ಆಮೇಲೆ ಕೆಲಸವನ್ನು ತಗೊಂಡು ನಾನು ಬರೀ ಡೈರೆಕ್ಷನ್ ಮಾಡ್ತೀನಿ, ಎಲ್ಲ ಡೈರೆಕ್ಷನ್ ಮಾಡಿಕೊಂಡು ಹಿಂಗೆ ಇಷ್ಟು ತೋಟವನ್ನು ಮಾಡಿದ್ದೀನಿ ಸರ್. ಶಾಲೆನೂ ಹಸಿರು ಮಾಡಿದ್ರಿ, ನಿಮ್ಮ ತೋಟನೂ ಹಸಿರು ಮಾಡಿದ್ರಿ, ಒಂದು ಒಳ್ಳೆ ಅನುಭವವನ್ನು ಹಂಚಿಕೊಟ್ರಿ. ಈ ತೋಟಕ್ಕೆ ಬಂದ್ರೆ ತೋಟ ಬಿಟ್ಟು ಹೋಗೋ ಹಾಗೆ ಮನಸ್ಸೇ ಆಗೋದಿಲ್ಲ, ಆ ರೀತಿ ತಮ್ಮ ತೋಟ ಮಾಡಿದಿರಿ. ತಮ್ಮ ತೋಟ ಇನ್ನೂ ಅಭಿವೃದ್ಧಿ ಹೊಂದಲಿ, ಹಾಗೆ ಶಾಲೆ ಕೂಡ ಅಭಿವೃದ್ಧಿ ಹೊಂದಲಿ, ನಿಮ್ಮ ಕೈಯಲ್ಲಿ ಕಲಿತ ಮಕ್ಕಳು ಅವರು ಅಭಿವೃದ್ಧಿ ಹೊಂದಿ ಒಂದು ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತಾ ಇಂದಿನ ಒಂದು ಈ ಸಂದರ್ಶನವನ್ನು ಇಲ್ಲಿ ನಿರ್ಮಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ ಸರ್. ನೀವು ಇಲ್ಲಿಗೆ ಬಂದು ನಮ್ಮ ತೋಟಕ್ಕೆ ಬಂದು, ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕು ಸರ್ ಏನಂದ್ರೆ ನಮ್ಮ ಉದ್ದೇಶ ಏನಿದೆ ಅಂತಂದ್ರೆ ಎಲ್ಲ ಕಡೆಗೂ ಎಲ್ಲರೂ ಏನ್ ಮಾಡ್ತಾರೆ, ಬಂಡವಾಳ ಇರೋದಿಲ್ಲ ಸರ್. ಕೆಲವರು ದುಡ್ಡಿದೆ ಬಟ್ ತೋಟ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಪಡಲ್ಲ ಸರ್. ಇವೆಲ್ಲ 10-5 ಏನ್ ಗಿಡಗಳು ಬರ್ತಾವಪ್ಪ ಅಂತ ತಿಳ್ಕೊಂಡು ಬೆಳೆನೆ ಬೆಳೀತಾರೆ. ಬಟ್ ಇಂಥ ವಾತಾವರಣದೊಳಗೆ ಮಳೆ ಬರಬೇಕು ಅಂದ್ರೆ ತೋಟ ಗಿಡ ಮರಗಳು ಇರಬೇಕು, ಕಣ್ಣಿಗೆ ತಂಪು, ಒಂದು ವನಸಿರಿ ಬೆಳಿಬೇಕು. ನಿಟ್ಟಿನೊಳಗೆ ಎಲ್ಲ ರೈತ ಬಾಂಧವರು ಈ ರೀತಿ ಮುನ್ಸಾಗಲಿ ಅನ್ನುವಂಥ ಒಂದು ಆಶಯದೊಂದಿಗೆ ನೀವು ನಮ್ಮ ತೋಟಕ್ಕೆ ಬಂದಿದ್ರಿ ಸರ್, ಭಾಳ ಸಂತೋಷ ಆಯಿತು. ನಮ್ಮ ತಮಗೂ ಸಹಿತ ನಮಸ್ಕಾರ ಸರ್.

ಕೇಳಿದ ಮಾತಿಗೆ ಕೊಟ್ಟರ ನೀನ ಊಟನ ಮಾಡ್ತೀನ, ಕೇಳಿದ ಮಾತಿಗೆ ಕೊಟ್ಟರ ನೀನ ಊಟನ ಮಾಡ್ತೀನ. ಒಲ್ಲೇಳಕ್ಕ ಒಲ್ಲೇಳಕ್ಕ ಸೋಸಿದ ಬೆನ್ನಿ ಕೊಡದಿದ್ರ